ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ತೆಂಗಿನ ಬೇಸಾಯ, ಈ ಕುರಿತು ಡಾಕ್ಟರ್ ಬಿಎಸ್ ಹರೀಶ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಹರೀಶ್ ಅವರೇ. ನಮಸ್ಕಾರ ಸರ್. ತೆಂಗು ಮುಖ್ಯವಾದ ದೊಡ್ಡ ಬೆಳೆ. ಈ ಬೆಳೆಯನ್ನು ನಾವು ಇವತ್ತು ಸಾಕಷ್ಟು ಪ್ರದೇಶದಲ್ಲಿ ಕಾಣ್ತೇವೆ. ರೈತ ಬಾಂಧವರು ಕೂಡ ಇದನ್ನು ಸಾಕಷ್ಟು ಬೆಳೆಯೋದಕ್ಕೆ ಇಚ್ಛೆ ಪಡ್ತಾರೆ. ಇದು ಒಂದ್ಸರಿ ನಾವು ತೋಟವನ್ನು ಮಾಡಿಕೊಂಡ್ರೆ ಸಾಕಷ್ಟು ವರ್ಷದವರೆಗೆ ಇದರ ಫಲವನ್ನು ನಾವು ಪಡಿತಾ ಇರಬಹುದು. ಭೂಲೋಕದ ಕಲ್ಪವೃಕ್ಷ ಅಂತಲೇ ಇದು ಹೆಸರುವಾಸಿಯಾಗಿದೆ. ಈ ಮರದ ಎಲ್ಲ ಭಾಗಗಳು ಕೂಡ ಉಪಯೋಗಕ್ಕೆ ಬರ್ತವೆ. ತಾವಿವತ್ತು ಈ ತೆಂಗಿನ ಕೃಷಿಯನ್ನು ಮಾಡುವಾಗ ಯಾವ್ಯಾವ ತಾಂತ್ರಿಕ ಅಂಶಗಳಿಗೆ ಒತ್ತನ್ನು ಕೊಡಬೇಕಾಗತ್ತೆ, ಮತ್ತು ಹೇಗೆ ಆ ತೆಂಗಿನ ಬೆಳೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಈ ತೆಂಗಿನ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ತೆಂಗು ಅತ್ಯಂತ ಪ್ರಮುಖವಾದ ವಾಣಿಜ್ಯ ತೋಟದ ಬೆಳೆಯಾಗಿದೆ. ನಮ್ಮ ರಾಜ್ಯ ಅದರಲ್ಲೂ ತಿಪ್ಟೂರು ತುಮಕೂರು ತಗೊಂಡ್ರೆ ವಿಶ್ವ ಪ್ರಸಿದ್ಧವಾದ ಕೊಬ್ಬರಿಯನ್ನ ಉತ್ಪಾದನೆ ಮಾಡ್ತಾ ಇರೋ ಒಂದು ಹೆಮ್ಮೆ ನಮಗಿದೆ. ಸೊ ಅದೇ ರೀತಿ ಮದ್ದೂರಿನ ಎಳನೀರಿನ ಮಾರುಕಟ್ಟೆ ತಗೊಂಡ್ರೆ ಏಷ್ಯಾದಲ್ಲಿ ಅತಿ ದೊಡ್ಡ ಎಳನೀರಿನ ಮಾರುಕಟ್ಟೆ ಅಂತ ಕೂಡ ಅದು ಪ್ರಾಮುಖ್ಯತೆ ಆಗಿದೆ. ದೇಶದ ಬಹಳಷ್ಟು ರಾಜ್ಯಗಳಿಗೆ ನಮ್ಮಲ್ಲಿಂದ ಕೊಬ್ಬರಿ ಎಳನೀರು, ಈ ಡೆಸಿಕೇಟೆಡ್ ಕೋಕೋನಟ್ ಪೌಡರು ಇದೆಲ್ಲ ಹೋಗುತ್ತೆ. ಇತ್ತೀಚೆಗೆ ಅದರಲ್ಲಿ ಚಾರ್ಕೋಲ್ ಕೂಡ, ಚಿಪ್ಪಿನಿಂದ ಮಾಡ್ತಕ್ಕಂತ ಒಂದಿದು ಚಾರ್ಕೋಲು, ಮತ್ತೆ ತೀರಾ ಇತ್ತೀಚೆಗೆ ಈ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ. ಎಲ್ಲರೂ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇರೋದ್ರಿಂದ ಕೊರೋನಾ ಬಂದ ನಂತರ ಅದಕ್ಕೆ ಸ್ವಲ್ಪ ಆಂಟಿವೈರಲ್ ಪ್ರಾಪರ್ಟೀಸ್ ಇದೆ ಅಂತಾನು ಹೇಳಿ, ಸೊ ಅದಕ್ಕೆ ಬೇಡಿಕೆ ಜಾಸ್ತಿ ಆಗಿದೆ. ಉತ್ಪಾದನೆ ಕೂಡ ಗಣನೀಯವಾಗಿ ಜಾಸ್ತಿ ಆಗಿದೆ. ಮತ್ತೆ ತೆಂಗಿನ ಕಾಯಿಂದ ಮಾಡಿರ್ತಕ್ಕಂಥ ಹಾಲಲ್ಲಿ ಅದು ತಾಯಿಯ ಎದೆ ಹಾಲಿನಲ್ಲಿರ್ತಕ್ಕಂಥ ಪೋಷಕಾಂಶಗಳಿಗೆ ಸಮನಾಗಿದೆ ಅನ್ನೋ ವೈಜ್ಞಾನಿಕ ಒಂದು ಪ್ರತೀತಿ ಇದೆ ಸರ್. ತಾಯಿಯ ಎದೆ ಹಾಲು ಬಿಟ್ಟರೆ ಅದಕ್ಕೆ ಒಂದು ಸಮತಟ್ಟಾಗಿ ನಿಲ್ತಕ್ಕಂಥ ಮತ್ತೊಂದು ಪದಾರ್ಥ ಇದೆ ಭೂಮಿ ಮೇಲೆ ಅಂದರೆ ತೆಂಗಿನಕಾಯಿ ಹಾಲು ಅಂತ. ಸೊ ಆಮೇಲೆ ಈಗ ನೀವು ಡಯಾಬಿಟಿಸ್ ಇರೋರು ಕೆಲವರು ಹಾಲು ತಗೊಳಂಗಿರಲ್ಲ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಕರಿತೀವಿ. ಸೊ ಅವರು ಈ ತೆಂಗಿನ ಹಾಲನ್ನ ಕೂಡ ಸಬ್ಸ್ಟಿಟ್ಯೂಟ್ ಆಗಿ ಅದಕ್ಕೆ ಪರ್ಯಾಯವಾಗಿ ಬಳಕೆ ಮಾಡುವಂಥ ಸಾಧ್ಯತೆ ಇದೆ. ಮತ್ತೆ ನೀವೇ ಇನ್ನೊಂದು ಮಾತು ಹೇಳಿದ್ರಿ, ಇದು ತೋಟದ ಬೆಳೆ, ಒಂದ್ಸರಿ ಹಾಕಿದ್ರೆ 70-80 ವರ್ಷದವರೆಗೂ ನಿರ್ವಹಣೆ ಮಾಡಬಹುದು. ಈ ಬೇರೆ ತರಕಾರಿ ಬೆಳೆ ಆಗಲಿ ಅದ್ರಲ್ಲಿ ರಿಸ್ಕ್ ಎಲ್ಲ ಜಾಸ್ತಿ ಇರುತ್ತೆ, ಹಂಗಾಗಿ ಎಲ್ಲೆಲ್ಲಿ ಅವಕಾಶ ಇದೆ. ಸುಮಾರು ಭಾರತದಲ್ಲಿ ನೋಡಿದ್ರೆ ದಕ್ಷಿಣದ 4 ರಾಜ್ಯಗಳಲ್ಲಿ 90% ಏರಿಯಾ ತೆಂಗಿಂದು. ಕೇರಳ ನಂಬರ್ 1 ಇದೆ ಏರಿಯಾದಲ್ಲಿ. ಸೊ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, 4 ರಾಜ್ಯದಲ್ಲಿ ಇಷ್ಟು ಏರಿಯಾ ಇದೆ. ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಸುಮಾರು 6.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಟೋಟಲ್ ಬೆಳೀತೀವಿ ಸರ್. ಭಾರತದಲ್ಲಿ 1-2 ಲಕ್ಷ ಹೆಕ್ಟೇರ್ ಇದೆ, ಕರ್ನಾಟಕದಲ್ಲಿ ಸುಮಾರು 6.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗನ್ನು ಬೆಳೀತಾ ಇದೀವಿ. ಇದು ಪ್ರಸ್ತುತವಾದಂತಹ ಒಂದು ಸನ್ನಿವೇಶ ಇದೆ ಸರ್. ತೆಂಗಲ್ಲಿ ತೆಂಗನ್ನ ನಾವು ಬೇಸಾಯ ಮಾಡ್ಕೊಳ್ಳೋದಕ್ಕೆ ಹವಾಗುಣ ಹೇಗಿದ್ರೆ ಒಳ್ಳೇದು ಅಂತ ಸರ್? ತೆಂಗು ಮೂಲತಃ ಈ ಉಷ್ಣವಲಯದ ಬೆಳೆ. ಸೊ ಈಗ ನೀವು ಕೇಳ್ಬೋದು, ಈ ಜಮ್ಮು ಕಾಶ್ಮೀರ, ಹಿಮಾಚಲ್ ಅಲ್ಲೆಲ್ಲ ತೆಂಗು ಬೆಳೆಯಕ್ಕಾಗಲ್ವಾ ಅಂತ. ಅದು ಬಂದಿರೋದೇ ನಮಗೆ ಸಮುದ್ರ ತೀರದಿಂದ, ನಾವು ಟ್ರಾಪಿಕಲ್ ಏರಿಯಾಸ್ ಅಂತ ಕರಿತೀವಿ, ಉಷ್ಣವಲಯ ಅಂತ ಹೇಳ್ತೀವಿ. ಸೊ ಇದು ಮೂಲಭೂತವಾಗಿ ಉಷ್ಣವಲಯದ ಬೆಳೆಯಾಗಿರೋದ್ರಿಂದ ಅಂತಹ ಪ್ರದೇಶಗಳು ನಮ್ಮ ದೇಶದಲ್ಲಿ ಸಾಕಷ್ಟು ಇರೋದ್ರಿಂದ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಹೆಚ್ಚು ಇರೋದ್ರಿಂದ ಉಷ್ಣವಲಯದ ಬೆಳೆಯಾಗಿದೆ. ಈಗ ನಾವು ಟೆಂಪರೇಚರ್ ತುಂಬಾ ಜಾಸ್ತಿ ಹೋಗಬಾರ್ದು, ಒಂದು 30-35 ಡಿಗ್ರಿ ಟೆಂಪರೇಚರು, ಮತ್ತೆ ಹ್ಯುಮಿಡಿಟಿನೂ ಕೂಡ 60-80% ಹ್ಯುಮಿಡಿಟಿ ಇದ್ರೆ, ವಾತಾವರಣದಲ್ಲಿನ ತೇವಾಂಶ ಅಂತ ಕರಿತೀವಿ, ಒಂದು 70-80% ಇರೋ ಕಡೆ ಚೆನ್ನಾಗಿ ಬೆಳೀತು. ನಾವು ಉತ್ತರ ಕರ್ನಾಟಕದಲ್ಲಿ ಕೇಳ್ಬೋದು ನೀವು ತೆಂಗು ಚೆನ್ನಾಗಿ ಬರಲ್ವಾ ಅಂತ, ಅಲ್ಲೂ ಬೆಳಿಬಹುದು. ಆದ್ರೆ ನಮ್ಮ ಈ ಕರಾವಳಿ ಮತ್ತೆ ತೀರ ಪ್ರದೇಶ ಮತ್ತೆ ನಮ್ಮ ದಕ್ಷಿಣ ಒಳನಾಡು ಏನಿದೆ, ಇಲ್ಲಿ ಬಂದಷ್ಟು ಉತ್ತಮವಾದಂತಹ ತೆಂಗು ನಮ್ಗೆ ಉತ್ತರ ಕರ್ನಾಟಕದಲ್ಲಿ ಬರಲ್ಲ. ಅಲ್ಲಿ ಕಾರಣ ನಿಮಗೆ ಬೇಸಿಗೆನಲ್ಲಿ 40-45-48 ವರೆಗೂ ಎಲ್ಲ ಹೋಗಿರುವಂತ ಅದ್ರದ್ದು ಪರಾಗ ಬಿದ್ದೋಗುತ್ತೆ, ಸೆಟ್ ಆಗೋದಿಲ್ಲ ನಮ್ಗೆ ಫ್ರೂಟ್ಸ್. ಸೊ ಹಂಗಾಗಿ ನಮ್ಮ ಈ ಕರಾವಳಿ ಮತ್ತೆ ದಕ್ಷಿಣ ಒಳನಾಡು ಪ್ರದೇಶಗಳು ಅತ್ಯಂತ ಸೂಕ್ತವಾಗಿದೆ ಸರ್ ಹವಾಮಾನ. ಇನ್ನು ಮಣ್ಣು ಹೇಗಿರ್ಬೇಕಾಗತ್ತೆ ತೆಂಗಿನ ಬೇಸಾಯಕ್ಕೆ? ಸರ್, ಆಕ್ಚುಲಿ ಈಗ ತೆಂಗು ಅದೆಷ್ಟೇ ದೊಡ್ಡ ಮರ ಆದ್ರೂ ಕೂಡ ಅದ್ರ ಬೇರು ಜಾಸ್ತಿ ಆಳಕ್ಕೆ ಹೋಗಲ್ಲ. ಸುಮಾರು 2 ಅಡಿ 2.5 ಅಡಿಗಿಂತ ಜಾಸ್ತಿ ಆಳಕ್ಕೆ ಅದ್ರ ಬೇರುಗಳು ಹೋಗಲ್ಲ. ಆದ್ರೆ ಅಗಲ ಹೋಗುತ್ತೆ, ಸುಮಾರು 1-6 ಅಡಿ ಅಗಲವರೆಗೂ ಹೋಗೋ ಸಾಧ್ಯತೆ ಇದೆ ಬೇರುಗಳು, ಆಳ ಹೋಗೋದಿಲ್ಲ. ಹಂಗಾಗಿ ನಮಗೆ ಮಣ್ಣಿನ ಆಳ ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ ಇಲ್ಲಿ. ಸುಮಾರು 1-3 ಮೀಟರ್ ಮಣ್ಣು, ಏನು ಅದರಲ್ಲಿ ಕಲ್ಲು ಅಥವಾ ನಾವು ಹಾರ್ಡ್ ಪ್ಯಾನ್ ಅಂತೀವಿ, ಗಟ್ಟಿ ಇರತಕ್ಕಂಥ ಪದರಗಳು, ಬಂಡೆಗಳು. ಸೊ 1-3 ಮೀಟರ್ ಕೆಳಗಿದ್ರು ಇದಕ್ಕೇನು ತೊಂದರೆ ಇಲ್ಲ. ಸೊ ಹಂಗಾಗಿ ಕೆಂಪು ಗೋಡು ಮಣ್ಣು ತೆಂಗು ಸಮುದ್ರ ತೀರದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ವಿ. ಸಮುದ್ರ ತೀರದಲ್ಲಿ ಮರಳು ಜಾಸ್ತಿ ಇರುತ್ತೆ, ನೀರು ಮತ್ತೆ ಮರಳು ಎರಡು ಚೆನ್ನಾಗಿದ್ರೆ ಆ ಬೇರಿನ ಬೆಳವಣಿಗೆಗೆ ಬಹಳ ಪೂರಕವಾದಂತಹ ವಾತಾವರಣ ಅದು. ಸೊ ಹಂಗಾಗಿ ನಮಗೆ ಮರಳು ಮಿಶ್ರಿತ ಯಾವುದೇ ಮಣ್ಣು ಇರ್ಬೋದು, ಗೋಡು ಮಣ್ಣು ಇರ್ಬೋದು, ಕೆಂಪು ಮಣ್ಣು ಇರ್ಬೋದು. ಆದ್ರೆ ಈ ಜೇಡಿ ಮಣ್ಣು, ಎರೆ ಮಣ್ಣು ಅಂತ ಏನ್ ಕರಿತೀವಲ್ಲ, ಅಲ್ಲಿ ಸ್ವಲ್ಪ ಸಮಸ್ಯೆ ಜಾಸ್ತಿ. ನೀವು ನೋಡಿರ್ಬೋದು ಈ ಕಾಟನ್ ಸಾಯಿಲ್ಸ್ ಎಲ್ಲ ಹತ್ತಿ ಬೆಳೀತಕ್ಕಂಥ ಉತ್ತರ ಕರ್ನಾಟಕದಲ್ಲಿ ಬೇಸಿಗೆನಲ್ಲಿ ಬಿರುಕು ಬಿಡುತ್ತೆ ಮಣ್ಣು. ಸೊ ಅಂತ ಒಂದು ಪ್ರದೇಶದಲ್ಲಿ ನಾವು ತೆಂಗನ್ನ ಬೆಳೀಲಿಕ್ಕೆ ಆಗೋದಿಲ್ಲ. ಸೊ ಇನ್ ಕೇಸ್ ಅಲ್ಲಿ ಯಾರಾದ್ರೂ ಪ್ರಾಯೋಗಿಕವಾಗಿ ಬೆಳಿಬೇಕು ಅಂದ್ರೂ ಕೂಡ ನಾವು ಸುಮಾರು 1 ಕ್ಯೂಬಿಕ್ ಮೀಟರ್ ಅಷ್ಟು ಮಣ್ಣನ್ನ ರಿಪ್ಲೇಸ್ ಮಾಡಿ ಈ ಕೆಂಪು ಮಣ್ಣು ಹಾಕಿ ಬೆಳೀರಿ ಅಂತ ಹೇಳ್ತೀವಿ. ಆದ್ರೂ ನಾವು ಯಾವುದೇ ರೈತರಿಗೂ ಕೂಡ ವಾಣಿಜ್ಯ ಮಟ್ಟದಲ್ಲೇ ಆ ಭಾಗದಲ್ಲಿ ಬೆಳೀಲಿಕ್ಕೆ ಹೇಳಲ್ಲ, ಕೇವಲ ಈ ಬದುಗಳಲ್ಲಿ ಅಂತ ಕಡೆ ಹಾಕೋದಕ್ಕೆ ಮಾತ್ರ ಹೇಳ್ತೀವಿ ಸರ್. ಅಂದ್ರೆ ಉಪ್ಪು ನೀರನ್ನು ಕೂಡ ಸಹಿಸಿಕೊಂಡು ಬೆಳೆಯುವಂತ, ಇದಕ್ಕೆ ನಾವು ಒಂದು ಸೆಮಿ ಹ್ಯಾಲೋಫೈಟ್ ಅಂತ ಕರಿತೀವಿ ಸರ್ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ. ಕರಾವಳಿ ಪ್ರದೇಶದಲ್ಲಿ ಈ ಉಪ್ಪನ್ನ ಹಾಕ ಪ್ರತೀತಿ ಇದೆ, ಯಾಕೆ ನಾವು ಕರಾವಳಿನಲ್ಲಿ ನೋಡಿದಾಗ ನಮ್ಮ ಮರಳು ಮಿಶ್ರಿತ ಮಣ್ಣು ಅಲ್ಲದೆ ಜಂಬಿಟ್ಟಿಗೆ ಮಣ್ಣಲ್ಲಿ ಸಿಕ್ಕಾಬಟ್ಟೆ ತೆಂಗು ಬೆಳೆದಿರ್ತಾರೆ ಸರ್. ಜಂಬಿಟ್ಟಿಗೆ ಮಣ್ಣು ಅಂದ್ರೆ ತುಂಬಾ ಹಾರ್ಡ್ ಇರುತ್ತೆ, ಈಗ ನಾವು ಮನೆ ಕಟ್ಟೋದಕ್ಕೆಲ್ಲ ಆ ಬ್ಲಾಕ್ಸ್ ಅನ್ನ ಮಾಡೋದಕ್ಕೆ ಯೂಸ್ ಮಾಡಿರ್ತಾರೆ. ಈ ತೆಂಗಿಂದು ಬೇರುಗಳು ಸೂಕ್ಷ್ಮ ಸ್ವಲ್ಪ, ಅದು ಅಷ್ಟು ಸುಲಭವಾಗಿ ಆ ಜಂಬಿಟ್ಟಿಗೆ ಮಣ್ಣಿಂದ ಪಾಸ್ ಆಗೋದಿಲ್ಲ. ಸೊ ಆ ಒಂದು ಜಂಬಿಟ್ಟಿಗೆ ಮಣ್ಣಿಗೆ ಮೃದುತ್ವ ಬರಲಿಕ್ಕೆ ಉಪ್ಪಾಕ ಪದ್ಧತಿ, ಸೋಡಿಯಂ ಅಂಶ ಇರುತ್ತಲ್ಲ, ಸೋಡಿಯಂ ಕ್ಲೋರೈಡ್. ಆಮೇಲೆ ಈಗ ಸೋಡಿಯಂ ಕೆಲವು ಟೈಮ್ ಸರ್ ಏನಾಗುತ್ತೆ ಅಂದ್ರೆ ಇದಕ್ಕೆ ಪೊಟ್ಯಾಸಿಯಂ ಜಾಸ್ತಿ ಬೇಕು ತೆಂಗಿಗೆ. ಆ ಪೊಟ್ಯಾಸಿಯಂ ಇಲ್ಲದೆ ಇರುವಾಗ ನಾವು ಉಪ್ಪು ಹಾಕಿರೋದ್ರಲ್ಲಿ ಸೋಡಿಯಂ ಇರುತ್ತಲ್ಲ, ಪೊಟ್ಯಾಸಿಯಂ ಕೆಲಸನ ಸ್ವಲ್ಪ ಸೋಡಿಯಮ್ಮೇ ಮಾಡುತ್ತೆ. ಸೊ ಆದ್ರೆ ನಮ್ಮ ಈ ದಕ್ಷಿಣ ಒಳನಾಡು, ಈಗ ನಮ್ಮ ತುಮಕೂರು ಇಲ್ಲೆಲ್ಲ ಏನಿದೆ ಅರಸೀಕೆರೆ ತಿಪ್ಟೂರು ಈ ಭಾಗಗಳಿಗೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ಉಪ್ಪಲ್ಲಿ ಕ್ಲೋರಿನ್ ಇರುತ್ತೆ. ಪೊಟ್ಯಾಶ್ ಎಷ್ಟು ಬೇಕೋ ಅಷ್ಟೇ ಅಂಶದಷ್ಟು ಕ್ಲೋರಿನ್ ತೆಂಗಿಗೆ ಬೇಕು, ಹಂಗಾಗಿ ಉಪ್ಪು ಹಾಕಿದ್ರು ತಪ್ಪಿಲ್ಲ ಅಂತ. ಆದ್ರೆ ಉಪ್ಪನ್ನ ನಾವು ಮೂಲಭೂತವಾಗಿ ಹಾಕ್ತಾ ಇರೋದು ಜಂಬಿಟ್ಟಿಗೆ ಮಣ್ಣಲ್ಲಿ, ಹಾರ್ಡ್ ಪ್ಯಾನ್ ಇರೋದ್ರಿಂದ, ಗಟ್ಟಿ ಇರೋದ್ರಿಂದ ಮಣ್ಣು ಮೃದುವಾಗ್ಲಿನ ಉದ್ದೇಶದಿಂದ ಹಾಕ್ತಾ ಇದೀವಿ. ಸುಮಾರು ಜನ ರೈತರು ಕೇಳ್ತಾನೆ ಇರ್ತಾರೆ ಸರ್ ಉಪ್ಪು ಹಾಕಿದ್ರು ಒಳ್ಳೇದಾ ಬೇಡ ಅಂತ. ಆದ್ರೆ ಸೋಡಿಯಂದು ಅಷ್ಟೊಂದು ರೋಲ್ ಇಲ್ಲ ಇದರಲ್ಲಿ. ಸೊ ಪೊಟ್ಯಾಸಿಯಂ ಕ್ಲೋರಿನ್ ಮಾತ್ರ ತುಂಬಾ ಹೆಚ್ಚಿಗೆ ಒಂದು ಅಂಶ ಇದರಲ್ಲಿ ಇದೆ ಸರ್. ಈಗ ಮುಖ್ಯವಾಗಿ ನಾವು ಯಾವುದೇ ಒಂದು ಬೆಳೆಯನ್ನ ತೆಗೆದುಕೊಂಡಾಗ ಇಳುವರಿ ಮಟ್ಟ ಹಾಕೊಳ್ಳುವಂತ ತಳಿಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಈ ತೆಂಗಿನಲ್ಲಿ ಕೂಡ ಅಂತ ತಳಿಗಳು ಇದಾವೆ? ಖಂಡಿತವಾಗ್ಲು ಸರ್, ಬಹಳಷ್ಟು ತಳಿಗಳಿದೆ. ನಮ್ದು CPCRI ಶುರುವಾಗಿ 2016 ನೂರು ವರ್ಷ ಆಯ್ತು, 1916 ಶುರುವಾಗಿದ್ದು 2016 ನೂರು ವರ್ಷ ಪೂರೈಸಿತು. ಅದರಲ್ಲಿ ಪ್ರಮುಖವಾದಂತ ಸಂಶೋಧನೆ ಆಗಿರೋದೇ ತೆಂಗಿನ ಮೇಲೆ, ಅದರಲ್ಲೂ ಈ ತಳಿ ಅಭಿವೃದ್ಧಿನಲ್ಲಿ. ಯಾಕೆಂದ್ರೆ ಈಗಲೂ ನಾವು ನಮ್ಮ ರಾಷ್ಟ್ರದ ಸರಾಸರಿ ನೋಡಿದ್ರೆ ಸುಮಾರು 60-70 ಒಂದೊಂದ್ಸರಿ 50 ಕಾಯಿ ಎಲ್ಲ ಬರ್ತಕ್ಕಂತ ಪದ್ಧತಿ ಇದೆ. ಆದ್ರೆ ಒಂದು ಒಳ್ಳೆ ತೆಂಗಿನ ಗಿಡ ಉತ್ತಮವಾದ ನಿರ್ವಹಣೆನಲ್ಲಿ ಸುಮಾರು 250-300 ಕಾಯಿ ಕೊಡೋ ಅಷ್ಟು ಅದಕ್ಕೆ ಪೊಟೆನ್ಶಿಯಲ್ ಇರುತ್ತೆ. ಸೊ ಈ ಗ್ಯಾಪ್ ಇದರಲ್ಲಿ ಮೂಲಭೂತವಾದ ಕಾರಣ ಅಂದ್ರೆ ಈ ತಳಿನೂ ಒಂದೇನೆ. ಸೊ ಹಂಗಾಗಿ ಇದರಲ್ಲಿ 3 ತರ ತಳಿಗಳನ್ನು ನೋಡಬಹುದು. ಒಂದು ನಾವು ಎತ್ತರದ ತಳಿಗಳು ಅಂತ ಕರಿತೀವಿ, ಬಹಳಷ್ಟು ವರ್ಷಗಳಿಂದ ಬಂದಿರತಕ್ಕಂಥ ನಾಟಿ ತಳಿಗಳು. ಹಂಗೇನೆ ಗಿಡ್ಡ ತಳಿಗಳು ಅಂತ ಬಂದಿದೆ. ಈಗ ಲಾಸ್ಟ್ 20-25 ವರ್ಷದಿಂದ ಈ ಸಂಕರಣ ತಳಿಗಳು, ಪ್ರಪಂಚದಲ್ಲೇ ಮೊದಲನೇ ತೆಂಗಿನ ಸಂಕರಣ ತಳಿ ಬಂದಿದ್ದು ನಮ್ಮ ದೇಶದಿಂದ, ಕೇರಳದಲ್ಲಿ ಡೆವಲಪ್ ಆಗಿದ್ದು. ಸೊ ಹಂಗಾಗಿ 3 ವಿಧದ ತಳಿಗಳಿದೆ ಸರ್. ಇದರಲ್ಲಿ ಈಗ ನಾವು ರೈತನಿಗೆ ಏನಪ್ಪಾ ಅಂದ್ರೆ ಅವನು ಆಯ್ಕೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ನಮ್ಮ ಮಣ್ಣು ಹೇಗಿದೆ, ನಮ್ಮ ವಾತಾವರಣ ಹೇಗಿದೆ, ನಮ್ಮಲ್ಲಿ ನೀರು ಎಷ್ಟು ಕೊಡಕ್ಕೆ ಲಭ್ಯತೆ ಇದೆ ತೆಂಗಿಗೆ. ಈಗ ನಮ್ಮ ಟ್ರೆಡಿಷನಲ್ ಕೋಕೋನಟ್ ಬೆಲ್ಟ್ ಏನಿದೆ ಸಾಂಪ್ರದಾಯಿಕ, ಅದು ನಮ್ಮ ತುಮಕೂರು ತಿಪ್ಟೂರು ಇಲ್ಲೆಲ್ಲ ನೀರು ಕಷ್ಟ. ಆಕ್ಚುಲಿ ತೆಂಗುನ್ನು ಕೂಡ ನಾವು ಮಳೆ ಆಶ್ರಯದ ಬೆಳೆ ಅಂತಾನೆ ಇದ್ ಮಾಡಿರೋದು. ಹಂಗಾಗಿ ಅಲ್ಲಿಗೆ ನಮ್ಗೆ ಈ ಅರಸೀಕೆರೆ ಟಾಲು ಅಥವಾ ತಿಪ್ಟೂರು ಟಾಲ್ ಅಂತ ಏನು ಟ್ರೆಡಿಷನಲ್ ಇದೆ ಆ ಕಡೆ, ವೆಸ್ಟ್ ಕೋಸ್ಟ್ ಟಾಲ್ ಅಂತಾರೆ ಕೇರಳದ ಕಡೆ, ಆ ತಳಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ನೀವು ಕನಿಷ್ಠ ನಿರ್ವಹಣೆಯಲ್ಲೂ ಕೂಡ ಅಟ್ಲೀಸ್ಟ್ 80-100 ಕಾಯಿನ ಪಡಿಬಹುದು ಅದರಲ್ಲಿ. ಸೊ ಹಂಗಾಗಿ ಆ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಗಿಡ್ಡ ತಳಿಗಳನ್ನ ಕೆಲವರು ಕೇಳ್ತಾ ಇದಾರೆ. ಈಗ ನೀವು ಮೈಸೂರು, ಮಂಡ್ಯ, ಮದ್ದೂರು, ಕೆ ಆರ್ ನಗರ ಇಲ್ಲೆಲ್ಲ ಹೋದ್ರೆ ಎಳ್ನೀರು ನಮಗೆ ವಿಶೇಷ ಜಾಸ್ತಿ. ಆದ್ರೆ ಎಳ್ನೀರ್ಗೋಸ್ಕರ ಬೆಳಿಲಿಕ್ಕೆ ಅಂತಾನೆ ಬಹಳಷ್ಟು ತಳಿಗಳಿದೆ ಸರ್. ನೀವು COD ಅಂತ ಕರಿತೀವಿ, ಚೌಗಾಟ್ ಆರೆಂಜ್ ಡ್ವಾರ್ಫ್ ಅಂತೀವಿ, ಮಲಯನ್ ಯೆಲ್ಲೋ ಡ್ವಾರ್ಫ್ ಅಂತೀವಿ. ಹಿಂಗೆ ಗಿಡ್ಡ ತಳಿಗಳು. ಈ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಈ ಗಿಡ್ಡ ತಳಿಗಳಲ್ಲಿ 4ನೇ ವರ್ಷಕ್ಕೆ ಫಲ ಬರುತ್ತೆ. ಹಸಿಕೆರೆ ತಿಪ್ಟೂರವಾದ್ರೆ 1-7 ವರ್ಷ ಕಾಯ್ಬೇಕಾಗುತ್ತೆ. ಆಮೇಲೆ ಗಿಡ್ಡ ತಳಿಗಳು ಕೊಬ್ಬರಿಗೆ ಅಷ್ಟು ಸೂಕ್ತ ಇರಲ್ಲ. ಸೊ ಮೇಯ್ನ್ ಎಳ್ನೀರು ಮತ್ತೆ ಕಾಯಿಗಾಗುತ್ತೆ. ಆದ್ರೆ ನಮ್ಮ ಎತ್ತರದ ತಳಿಗಳು ಎರಡಕ್ಕೂ ಸೂಕ್ತ ಆಗುತ್ತೆ ಸರ್. ಈ ಬಹುತೇಕವಾಗಿ ನಮ್ಮ ದೇಶದಿಂದ ಕೊಬ್ಬರಿ ಎಲ್ಲೇ ಆಚೆ ಹೋದ್ರು ಅಥವಾ ನಮ್ಮ ದೇಶದಲ್ಲಿ ಬೇರೆ ರಾಜ್ಯಗಳಿಗೆ ಹೋದ್ರು ಸೊ ತಿಪ್ಟೂರು ತುಮಕೂರು ಬಹಳ ಪ್ರಖ್ಯಾತಿ ಇದೆ. ಸೊ ಅಲ್ಲಿಯ ಮೂಲ ತಳಿ ಏನಿದೆಯಲ್ಲ ಅದನ್ನೇ ನಾವು ಕಲ್ಪತರು ಅಂತ ಈಗ ನಮ್ಮ ವಿಶ್ವವಿದ್ಯಾನಿಲಯದಿಂದ ಐಡೆಂಟಿಫೈ ಮಾಡಿ ರಿಲೀಸ್ ಮೊದಲು ಅರಸೀಕೆರೆ ಟಾಲ್ ಅಥವಾ ತಿಪ್ಟೂರು ಟಾಲ್ ಅಂತ ಇತ್ತು. ಅದರಲ್ಲೂ ಕೂಡ ಸ್ವಲ್ಪ ದಪ್ಪಕಾಯಿ ಎಣ್ಣೆ ಅಂಶ ಜಾಸ್ತಿ ಇರೋದನ್ನ ಆಯ್ಕೆ ಮಾಡಿ ಕಲ್ಪತರು ಅಂತ ಇತ್ತೀಚೆಗೆ ರಿಲೀಸ್ ಮಾಡಿ ಬಿಡುಗಡೆ ಮಾಡಿದೀವಿ. ಸೊ ಆಮೇಲೆ ಇಲ್ಲಿ ಗಿಡ್ಡ ತಳಿಗಳನ್ನ ಆಯ್ಕೆ ಮಾಡಿಕೊಂಡಾಗ ರೈತರು ಒಂದು ಮನಸ್ಸಲ್ಲಿ ಏನಿಟ್ಕೋಬೇಕು ಅಂದ್ರೆ ಅದಕ್ಕೆ ನೀರು ಮತ್ತೆ ಪೋಷಕಾಂಶಗಳು ಜಾಸ್ತಿ ಕೊಡ್ಬೇಕು ಸರ್. ಎತ್ತರ ತಳಿಗಳಾದ್ರೆ ನೀವು ಸ್ವಲ್ಪ ಬರ ನಿರೋಧಕ ಶಕ್ತಿ ಇರುತ್ತೆ, ಪೋಷಣೆನೂ ಪರವಾಗಿಲ್ಲ ಅದಕ್ಕೆ. ಗಿಡ್ಡ ತಳಿಗಳದ್ದು ಅದೊಂದು ರಿಕ್ವೈರ್ಮೆಂಟ್ ಇರುತ್ತೆ. ತಾವು ಮೊದಲೇ ಹೇಳಿದಾಗೆ ಬೇರುಗಳು ಆಳಕ್ಕೆ ಹೋಗದೇ ಇರೋದ್ರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಇದ್ದೇ ಇರುತ್ತೆ ಖಂಡಿತವಾಗ್ಲು. ಸೊ ಇನ್ ಕೆಲವರು ಕೇಳ್ಬೋದು ಸರ್ ಹೈಬ್ರಿಡ್ ತೆಂಗಿನ ತಳಿಗಳು ಬಂದಿದಾವೆ ಅದನ್ನು ಬಳಸ್ಕೋಬಹುದಾ ಅಂತ ಕೇಳ್ಬೋದು. ಸಂಕರಣ ತಳಿ ಖಂಡಿತ ಬಳಸ್ಕೋಬಹುದು. ಅದಕ್ಕೂ ರಿಕ್ವೈರ್ಮೆಂಟ್ ಏನಪ್ಪಾ ಅಂದ್ರೆ ಮೂಲಭೂತವಾಗಿ ನೀರು ಮತ್ತೆ ಗೊಬ್ಬರ. ಸೊ ಯಾರ್ಯಾರಿಗೆ ಇದೆರಡನ್ನು ಕೂಡ ಪೂರೈಕೆ ಮಾಡೋದಕ್ಕೆ ಸಾಧ್ಯತೆ ಇದೆ ಅವರು ಈಗ ನೋಡಿ, ನಮ್ದು ಕೀರಶಂಕರ ಅಂತ ಒಂದು ಹೈಬ್ರಿಡ್ ತಳಿ ಇದೆ, ಚಂದ್ರಶಂಕರ ಅಂತ ಒಂದು ಹೈಬ್ರಿಡ್ ಇದೆ, ಚಂದ್ರಲಕ್ಷ, ಹಿಂಗೆ ಬೇರೆ ಬೇರೆ ತಳಿಗಳು ಸುಮಾರು ಒಂದು 30 ಹೈಬ್ರಿಡ್ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ ಆಲ್ರೆಡಿ. ಸೊ ಅದರಲ್ಲಿ ಕಾಯಿ ಜಾಸ್ತಿ ಬರುತ್ತೆ, ಎಣ್ಣೆ ಅಂಶನೂ ಜಾಸ್ತಿ ಇದೆ, ಕೊಬ್ಬರಿನೂ ಚೆನ್ನಾಗಿದೆ. ಒಂದೇ ಒಂದು ರಿಕ್ವೈರ್ಮೆಂಟ್ ಅಂದ್ರೆ ನೀರು ಗೊಬ್ಬರ ಚೆನ್ನಾಗಿರಬೇಕು. ಇಂಥ ಚೆನ್ನಾಗಿರೋ ಕಡೆ ಎಲ್ಲ ಅದನ್ನ ಅವರು ಬಳಸ್ಕೋಬಹುದು, ಏನ್ ತೊಂದರೆ ಇಲ್ಲ. ಮೂಲತಃ ಈ ಮೂರು ತರ ತಳಿಗಳು, ಎತ್ತರದ ತಳಿಗಳು, ಗಿಡ್ಡ ತಳಿಗಳು ಮತ್ತೆ ಸಂಕರಣ ತಳಿಗಳು. ಆಮೇಲೆ ಈಗ ನೀವು ಕೇಳ್ಬೋದು, ಈಗ ನಾವೆಲ್ಲ ಮೊದಲು ಈ ಗಣ ಉಪಯೋಗಿಸಿ ಕಾಯಿ ಕೀಳ್ತಾ ಇದ್ವಿ, ಎರಡೆರಡು ತಿಂಗಳಿಗೆ ಒಂದ್ಸರಿ ಅದನ್ನ ಮನೆಯವರೇ ಕೀಳ್ತಾ ಇದ್ವಿ ಇಲ್ಲ ಜನಗಳು ಸಿಗೋರು. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಕಾಯಿ ಕೀಳಕ್ ಬರೋದೇ ಇಲ್ಲ ಜನ, ತೋಟನೇ ಬೇಡ ಅನ್ನೋಷ್ಟು ಕೆಲವರು ರೈತರು ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ನುರಿತ ಕಾರ್ಮಿಕರ ಸಮಸ್ಯೆಯಿಂದಾಗಿ. ಈ ಗಿಡ್ಡ ತಳಿಗಳಲ್ಲಿ ಅಡ್ವಾಂಟೇಜ್ ಏನಂದ್ರೆ ಇವು ಜಾಸ್ತಿ ಎತ್ತರ ಹೋಗೋದಿಲ್ಲ. ಈಗ ನಮ್ಗೆ ಎತ್ತರದ ತಳಿ ಅಂದ್ರೆ ನಿಮ್ಗೆ 60-70 ಅಡಿ ಹೋಗೋವರೆಗೂ ಸಾಧ್ಯತೆ ಇರುತ್ತೆ. ಇವೆಲ್ಲ ಒಂದು 30-35 ಅಡಿ ಅಂದ್ರೆ ನಾವೇ ಕೂಡ ಇದನ್ನ ಕಟಾವು ಮಾಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಗಿಡ್ಡ ತಳಿಗಳು ಒಳ್ಳೇದು ಅಂತ ಹೇಳ್ಬೋದು. ಬಟ್ ಅಗೇನ್ ನಮ್ಮ ಪ್ರದೇಶವಾರು ಸಂಪನ್ಮೂಲಗಳ ಲಭ್ಯತೆ ಆಧಾರದ ಮೇಲೆ ನಾವು ತಳಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಬಹಳ ದೀರ್ಘಕಾಲಿಕವಾಗಿ ನಮ್ಮ ಜಮೀನಿನಲ್ಲಿ ಉಳಿಯೋದ್ರಿಂದ ಸರಿಯಾದಂತ ತೋಟವನ್ನು ನಾವು ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಅದಕ್ಕೋಸ್ಕರ ಸರಿಯಾದಂತ ಸಸಿಗಳನ್ನ ನಾವು ಮಾಡ್ಕೋಬೇಕಾಗತ್ತೆ. ಈ ಸಸಿಗಳನ್ನ ನಾವು ಹೇಗೆ ಆಯ್ಕೆ ಮಾಡ್ಕೋಬೇಕಾಗತ್ತೆ, ಏನೇನು ಅಂಶಗಳು ಇದರಲ್ಲಿ ಬರ್ತವೆ ಅಂತೀರಿ ಸರ್? ಇಲ್ಲಿ ಪ್ರಮುಖವಾಗಿ ಮೂರು ವಿಚಾರ ಇದೆ. ನೀವೇ ಹೇಳಿದ್ರಿ 70-80 ವರ್ಷ ಇರುತ್ತೆ ಒಂದ್ಸರಿ ನಾವು ಹಾಕಿದ್ರೆ. ಹಂಗಾಗಿ ನಾವೇನಾದ್ರೂ ಈ ಸಸಿಗಳ ಆಯ್ಕೆಯಲ್ಲಿ ತಪ್ಪು ಮಾಡಿದ್ರೆ ಅದು ಶಾಶ್ವತವಾದ ತಪ್ಪಾಗಿ ಉಳ್ಕೊಂಡ್ಬಿಡುತ್ತೆ. ಸೊ ಅದರಲ್ಲಿ ಎಷ್ಟೊಂದು ಸಮಸ್ಯೆಗಳು ಬರಬಹುದು. ಯಾವುದೋ ಒಂದು ಅದು ಅನುವಂಶೀಯವಾಗಿ ಅದಕ್ಕೆ ಒಂದು ಹೆಚ್ಚು ಫಲ ಕೊಡತಕ್ಕಂಥ ಶಕ್ತಿನೇ ಇಲ್ಲ ಅಂದ್ರೆ ನೀವೇನೇ ಪೋಷಣೆ ಏನೇ ನೀರು ಕೊಟ್ಟರು ಕೂಡ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗಲ್ಲ. ಹಂಗಾಗಿ ರೈತರು ಸ್ವಲ್ಪ ತಾಳ್ಮೆ ಮತ್ತೆ ಜಾಗ್ರತೆ ವಹಿಸಬೇಕು ಈ ಹಂತದಲ್ಲಿ. ಸೊ ಇಲ್ಲಿ ನಮಗೆ ಮೂರು ಹಂತ ಬರುತ್ತೆ. ಒಂದು ತಾಯಿ ಮರದ ಆಯ್ಕೆ ಅಂತ ಕರಿತೀವಿ, ಮದರ್ ಪಾಮ್ ಸೆಲೆಕ್ಷನ್ ಅಂತ. ಸೊ ಅದರ ನಂತರ ಬೀಜದ ಕಾಯಿ, ಸೊ ಬಿತ್ತನೆ ಕಾಯಿನ ಆಯ್ಕೆ ಮಾಡ್ಕೋಬೇಕು. ಅದರ ನಂತರ ನಾವು ಸಸಿಗಳ ಆಯ್ಕೆ, ಮೂರು ಹಂತದಲ್ಲಿ ಸರಿಯಾಗಿಲ್ದೇ ಇರೋವನ್ನ ನಾವು ರಿಜೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ತಾಯಿ ಮರ ಏನಪ್ಪಾ ಅಂದ್ರೆ ಈಗ ಎತ್ತರದ ತಳಿಗಳಾದ್ರೆ ಒಂದು 30 ವರ್ಷಕ್ಕಿಂತ ಜಾಸ್ತಿ ಏಜ್ ಆಗಿರ್ಬೇಕು ಅದಕ್ಕೆ. ಆಮೇಲೆ 80 ಜಾಸ್ತಿ ಆಗಿರೋ ಮರಗಳನ್ನ ತಗೋಬಾರ್ದು ವಯಸ್ಸು. ಸೊ ಅಂದ್ರೆ ಅದರಲ್ಲಿ ಇಳುವರಿ ಸಾಮರ್ಥ್ಯ ಕಡಿಮೆ ಆಗುತ್ತೆ ನ್ಯಾಚುರಲ್ ಅಂತ. ಗಿಡ್ಡ ತಳಿಗಳಿಗಾದ್ರೆ ಒಂದು 20 ವರ್ಷಕ್ಕಿಂತ ಜಾಸ್ತಿ ಇದ್ರು ಪರವಾಗಿಲ್ಲ. ಸೊ ಈ ತರದ ಒಂದು 50 ಒಳಗಿರೋವನ್ನ ಆಯ್ಕೆ, ಒಂದು ಏಜು. ಎರಡನೇದು ಸಾಮಾನ್ಯ ನಿರ್ವಹಣೆನಲ್ಲಿ 80 ಕಾಯಿ ಕೊಡಬೇಕು ವರ್ಷಕ್ಕೆ. ಆಮೇಲೆ 1 ವರ್ಷ 200 ಕೊಡೋದು, 1 ವರ್ಷ 50 ಕೊಡೋದು, ಈ ತರ ವ್ಯತ್ಯಾಸಗಳಾಗಿರಬಾರ್ದು. ನಿಯಮಿತವಾಗಿ ವರ್ಷದಿಂದ ವರ್ಷಕ್ಕೆ 80-100 ಕಾಯಿ, ಇರಿಗೇಟೆಡ್ ಕಂಡೀಷನ್ ಆದ್ರೆ ಒಂದು 120-150 ಕಾಯಿ ವರೆಗೂ ಕೊಡ್ಬೇಕದು. ಆದ್ರೆ ನಮ್ಮ ರೈತರು ಬಹಳಷ್ಟು ಜನ ಯಾರು ಈ ಲೆಕ್ಕ ಇಟ್ಟಿರೋದಿಲ್ಲ. ಸೊ ಅನುಭವದ ಮೇಲೆ ಅವ್ರೇನ್ ಮಾಡ್ತಾರೆ, ಮರ ನೋಡ್ತಾರೆ, ಮರ ನೋಡಿ ಯಾವ್ದ್ರಲ್ಲಿ ಜಾಸ್ತಿ ಕೊನೆ ಬಿಟ್ಟಿದೆ ಅದನ್ನ ಒಳ್ಳೆ ಮರ ಅಂತ ಅನ್ಕೋತಾರೆ. ಆದ್ರೆ ಇಲ್ಲಿ ತಪ್ಪ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಈಗ ಎಲ್ಲಾ ಕಡೆ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ, ನಮ್ಮ ತೋಟಗಾರಿಕೆ ವಿಜ್ಞಾನ ಕೇಂದ್ರಗಳಿದಾವೆ, ನಮ್ಮ ಯೂನಿವರ್ಸಿಟಿ ಇದೆ. ಸೊ ಅಲ್ಲಿ ಯಾರಾದ್ರೂ ಒಬ್ರು ತೆಂಗು ಪರಿಣಿತರನ್ನ ಕರ್ಕೊಂಡು ಹೋಗಿ ತಾಯಿ ಮರನ ರೈತರೇ ಸೆಲೆಕ್ಟ್ ಮಾಡಿಸ್ಬೋದು. ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು, ರೈತರಲ್ಲೂ ಬಹಳಷ್ಟು ಬುದ್ಧಿವಂತರಿದ್ದಾರೆ ಇಲ್ಲ ಅಂತಲ್ಲ, ಆದ್ರೂ ತಪ್ಪಾಗಬಾರ್ದು ಅನ್ನೋ ಉದ್ದೇಶದಿಂದ. ಆಮೇಲೆ ಇನ್ನೊಂದು, ರೈತರಿಗೆ ಕೂಡ ಇಲ್ಲಿ ಈ ನರ್ಸರಿ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದಾವೆ ಸರ್. ಅವ್ರಿಗೆ ಬೇಕಾಗಿರೋದು ಮಾಡ್ಕೊಳೋದು ಒಂದು, ಬೇರೆಯವ್ರಿಗೂ ಕೂಡ ಅಂತ ಮಾಡ್ಬೋದು. ಯಾಕಂದ್ರೆ ಈಗ ತೆಂಗು ತೋಟ ಉಳಿಸ್ಕೋಬೇಕು ಅಂದ್ರೆ ಎಲ್ಲಾ ಪೂರಕವಾಗಿರೋಂತ ಕಸಬುಗಳನ್ನ ಮಾಡ್ಲೇಬೇಕಾಗುತ್ತೆ. ಇಲ್ಲಿ ಒಂದು ಮದರ್ ಪಾಮ್ ಸೆಲೆಕ್ಷನ್, ತಾಯಿ ಮರ, ಒಂದು ಏಜು ವಯಸ್ಸಾದ್ರದ್ದು, ಕಾಯಿಗಳು ಇಷ್ಟು ಬಿಡ್ಬೇಕು, 80-100 ಕಾಯಿ ಬಿಡ್ಬೇಕು ಸಾಧಾರಣ. ಇದರಲ್ಲಿ ಅಂದ್ರೆ ಜಾಸ್ತಿ ಪೋಷಣೆ ಮಾಡಿ ಜಾಸ್ತಿ ಕಾಯಿ ಬಿಟ್ಟಿರ್ತಾವಲ್ಲ ಅಂತ ಮರಗಳಲ್ಲ, ಸಾಮಾನ್ಯ ನಿರ್ವಹಣೆನಲ್ಲೂ 80-100 ಕಾಯಿ ಬಿಟ್ಟಿರ್ಬೇಕು. ಆಮೇಲೆ ಆ ಗೊನೆಗಳು ಮೊಟ್ಟೆ ಮೇಲೆ ಕೂತಿರ್ಬೇಕು, ಜೋತ್ ಬಿದ್ದಿರಬಾರ್ದು. ಆಮೇಲೆ 30-35 ಗರಿ ಇರಬೇಕು ಒಂದು ತೆಂಗಿನ ಮರ ಅಂದ್ರೆ, ಆರೋಗ್ಯಯುತ ಇರೋ ತೆಂಗಿನ ಮರ ಅಂದ್ರೆ. ಮತ್ತೆ ಯಾವುದೇ ರೋಗ ರುಜಿನ ಇರಬಾರ್ದು. ಇನ್ನ ಬೀಜದ ಕಾಯಿನಗಳನ್ನ ಹೇಗೆ ಆಯ್ಕೆ ಮಾಡಬೇಕಾಗುತ್ತೆ? ಹೌದು ಸರ್, ಬೀಜದ ಕಾಯಿನಲ್ಲೂ ಈ ಕೆಲವರು ಹೇಳ್ತಾರೆ ಕಾಯಿ ದಪ್ಪ ಇದ್ರೆ ಒಳಗಡೆ ತಿರುಳು ದಪ್ಪ ಇರುತ್ತೆ ಅಂತ. ಅದಕ್ಕೂ ಅದಕ್ಕೂ ಏನ್ ಸಂಬಂಧ ಇಲ್ಲ. ಆಕ್ಚುಲಿ ರೌಂಡ್ ಶೇಪ್ ಅಂತ ಏನಂತೀವಲ್ಲ, ಈ ಒಂದು ಆಕಾರದಲ್ಲಿ ಇರಬೇಕು. ಏಣುಗಳು ಇರಬಾರ್ದು, ಅದರಲ್ಲಿ ಎಡ್ಜಸ್ ಇರಬಾರ್ದು. ಸೊ ಕೊಬ್ಬರಿ ಅಂಶ ಜಾಸ್ತಿ ಇರುತ್ತೆ ದುಂಡಗಿರ್ತಕ್ಕಂಥ ಕಾಯಿಗಳಲ್ಲಿ. ಈ ಮೂಲೆ ಮೂಲೆ ಇರತಕ್ಕಂಥ ಕಾಯಿ ಕಂಪೇರ್ ಮಾಡಿದ್ರೆ ದುಂಡಗಿರ್ಬೇಕು. ಸೊ ಸಾಧಾರಣ ನಾವು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಪ್ ಟು ಜನವರಿ ಫೆಬ್ರವರಿ ವರೆಗೂ ನೀವು ಬೀಜದ ಕಾಯಿನ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ನೀವೊಂದು 100 ಕಾಯಿ ತಗೊಂಡಿದ್ರೆ 100ರಲ್ಲಿ 100 ಬೀಜದ ಕಾಯಿ ಆಗಲ್ಲ ಸರ್. ಈಗ ನಿಮ್ಮ ಹತ್ರ 100 ಮರ ಇದೆ ಅಂದ್ರೆ ಒಂದು 25 ಮರ ನಿಮಗೆ ಒಳ್ಳೆ ತಾಯಿ ಮರ ಸಿಗ್ಬಹುದು. ಸೊ ಅದರಲ್ಲೂ ಮೇಲ್ಗಡೆ ಇರತಕ್ಕಂತ ಗೊನೆಗಳು ಕೆಳಗಡೆ ಇರತಕ್ಕಂತ ಗೊನೆಗಳನ್ನ ಬಿಡಬೇಕಾಗುತ್ತೆ. ಮಧ್ಯಭಾಗದಲ್ಲಿ ಇರತಕ್ಕಂತ ಗೊನೆಗಳು, ಅದ್ರಲ್ಲಿ ಮಧ್ಯ ಇರತಕ್ಕಂತ ಕಾಯಿಗಳು, ಇವನ್ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಬೀಜದ ಕಾಯಿನ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂತ ಒಂದಿದು. ಈ ಬೀಜದ ಕಾಯಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡ್ಮೇಲೆ ಯಾವ ರೀತಿ ನರ್ಸರಿಯಲ್ಲಿ ಅವುಗಳನ್ನ ಹಾಕೋಬೇಕಾಗುತ್ತೆ ಸರ್? ನರ್ಸರಿ ಈಗ ಎರಡು ತರ ಮಾಡಬಹುದು. ಒಂದು ತೋಟದಲ್ಲೇ ಕೆಲವರು ನರ್ಸರಿ ಮಾಡ್ತಾರೆ, ಆದ್ರೆ ಇದಕ್ಕೆ ಸ್ವಲ್ಪ ಮಣ್ಣಿನ ಒಂದು ತಯಾರಿ ಬಹಳ ಪ್ರಾಮುಖ್ಯತೆ ಸರ್. ಈ ಜಿಗುಟು ಮಣ್ಣು ಇರಬಾರ್ದು. ನಾವು ಆಕ್ಚುಲಿ ಹೇಳೋದು ಮರಳು ಮಣ್ಣಲ್ಲೇ ತೆಂಗಿನ ನರ್ಸರಿ ಮಾಡಿ ಅಂತ, ಬಟ್ ಈ ಮರಳು ತುಂಬಾ ದುಬಾರಿ ಆಗಿದೆ. ಆದಷ್ಟು ಸ್ವಲ್ಪ ನೀರು ಬಸ್ತು ಹೋಗಿರ್ತಕ್ಕಂಥದ್ದು ಇಂಥ ಕಡೆ ನಾವು ತೆಂಗಿನ ನರ್ಸರಿನ ಮಾಡಿಕೊಂಡು ಅಂದ್ರೆ ಮರಳಲ್ಲಿ ಮಾಡಿದ್ರೆ ಬಹಳ ಒಳ್ಳೇದು. ಹೌದು, ಯಾಕೆ ಅಂದ್ರೆ ಮರಳಲ್ಲಿ ಮಾಡಿದ್ರೆ ನಿಮಗೆ ಬೇರಿನ ಬೆಳವಣಿಗೆ ಬಹಳ ಬೇಗ ಆಗುತ್ತೆ, ತ್ವರಿತವಾಗಿ ಗಿಡಗಳು ಬೆಳೀತವೆ, ಯಾವುದೇ ಒಂದು ಅದಕ್ಕೆ ಅಡಚಣೆ ಇರೋದಿಲ್ಲ. ಸೊ ಹಂಗಾಗಿ 1.5 ಅಡಿ ಆಳ ಇರೋದನ್ನ ಮಾಡಿಕೊಂಡು ಕಾಯಿಗಳನ್ನ ಜೋಡಿಸ್ತಾ ಹೋಗ್ತೀವಿ. ಸೊ ಇಲ್ಲೊಂದು ಪ್ರಶ್ನೆ ಕೇಳ್ತಾರೆ, ಕಾಯಿಗಳನ್ನ ಮೇಲೆ ಉದ್ದುದ್ದ ಇಡೋದ ಅಡ್ಡಡ್ಡ ಇಡೋದ ಅಂತ ಒಂದು ಪ್ರಶ್ನೆ ಬರುತ್ತೆ. ನೀರು ಸಂಪೂರ್ಣವಾಗಿ ಬತ್ತಿರಬಾರ್ದು ಕಾಯಿಲಿ, ಸ್ವಲ್ಪ ಭಾಗ ನೀರು ಇರಬೇಕು ಸರ್. ಆ ನೀರು ಆ ಭ್ರೂಣದ ಬೆಳವಣಿಗೆಗೆ ಬಹಳ ಸಹಕಾರಿ. ಅಡ್ಡಡ್ಡ ಇಟ್ಟರೆ ತುಂಬಾ ಒಳ್ಳೇದು, ಯಾಕೆ ಅಂದ್ರೆ ಆ ಭ್ರೂಣಕ್ಕೆ ನೀರು ಸುಲಭವಾಗಿ ಸಿಗುತ್ತೆ ಅಂತ. ಆದ್ರೆ ನೀವು ಮೇಲ್ಮುಖವಾಗಿಟ್ರು ಬರುತ್ತೆ ಇಲ್ಲ ಅಂತಲ್ಲ, ಅವಾಗ ತೆಗಿಯಕ್ ಈಸಿ, ಟ್ರಾನ್ಸ್ಪೋರ್ಟೇಷನ್ ಈಸಿ, ಎರಡೂ ತರ ಕನ್ವೀನಿಯನ್ಸ್ ಇದೆ. ಈಗ ನಿಮಗೆ ಸಸಿಗಳು ಬೇಕು ಅಂತ ಹೇಳಿದ್ರೆ ನೀವು ಅಡ್ಡಡ್ಡ ಇಡದೆ ಒಳ್ಳೇದು, ಒಳ್ಳೇದು ಆತರ ಮಾಡ್ಕೊ. ಸಾಗಾಣಿಕೆ ಮಾಡ್ಬೇಕು ಅಂದ್ರೆ ನೇರವಾಗಿ ಇಡದೆ. ಅದೊಂದು ಇತ್ತೀಚೆಗೆ ಇನ್ನೊಂದ್ ಸ್ವಲ್ಪ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಪಾಲಿಬ್ಯಾಗ್ ಕವರ್ಸ್, ವಾಣಿಜ್ಯ ದೃಷ್ಟಿ ಅಥವಾ ಕಮರ್ಷಿಯಲ್ ಆಂಗಲ್ ಇಂದ ನೋಡಿದ್ರೆ ನೀವು ಈಸಿ ಗಿಡ ನೀವು ಹಂಗೆ ಮಣ್ಣಲ್ಲಿ ಹಾಕಿದ್ರೆ ಅದು ತೆಗಿಬೇಕು, ಸ್ವಲ್ಪ ಹೋಗ ಸಾಧ್ಯತೆ ಇರುತ್ತೆ. ಸೊ ಅದ್ರ ಬದಲಿಗೆ ನೀವು ಆರ್ಟಿಫಿಷಿಯಲ್ ಮೀಡಿಯಾ ಯೂಸ್ ಮಾಡಿ, ಕೋಕೋಪೀಟು, ಸ್ವಲ್ಪ ಮಣ್ಣು ಮರಳು ಗೊಬ್ಬರ ಯೂಸ್ ಮಾಡಿ ಕವರ್ಗಳಲ್ಲೂ ಬೆಳಿಬಹುದು ಸರ್. ಆಮೇಲೆ ಕವರ್ಗಳಲ್ಲಿ ಬೆಳೆದಾಗ ಏನ್ ಅಡ್ವಾಂಟೇಜ್ ಏನಂದ್ರೆ, ಈಗ ಯಾವ್ದಾರ ಈ ಮಣ್ಣಿನ ಮೂಲಕ ಹರಡತಕ್ಕಂತ ರೋಗ ಇರ್ಬೋದು, ನೀವೀಗ ಕೇಳಿರ್ತೀರಿ ಯಾವ್ದು ಗ್ಯಾನೋಡರ್ಮಾ ಅಂತೀವಿ ನಾವು, ಅಣಬೆ ರೋಗ ಅಂತೀವಿ, ಅದು ನೀವು ಮಾಡೋ ತೋಟದ ಮಣ್ಣಲ್ಲೇ ಅಣಬೆ ರೋಗ ಇದ್ರೆ ಸಸಿಗಳಿಗೂ ಬಂದು ನಾವೇ ಅಣಬೆ ರೋಗ ಪೀಡಿತ ಸಸಿಗಳನ್ನ ಬೇರೆ ಕಡೆಗೆ ಸಾಗಾಟ ಮಾಡದಂತ ಒಂದು ಪರಿಸ್ಥಿತಿ ಆಗುತ್ತೆ. ಆ ದೃಷ್ಟಿಯಿಂದ ಈ ಪಾಲಿಥಿನ್ ಕವರ್ಗಳಲ್ಲಿ ಮಾಡ್ತೀವಲ್ಲ ಅದು ಸೂಕ್ತ ಅಂತ ಅನ್ಸುತ್ತೆ ಸರ್. ಅಂದ್ರೆ ಎಷ್ಟು ವಯಸ್ಸಿನ ಸಸಿಗಳನ್ನ ನಾವು ನಾಟಿಗೆ ಬಳಸ್ಕೋಬೇಕು ಸರ್? ಸಾಧಾರಣ ಕನಿಷ್ಠ ಅಂದ್ರೂ 1 ವರ್ಷ ಆಗಿರ್ಬೇಕು, 12 ತಿಂಗಳು. ಈಗ ನಮ್ ಕಡೆ ಎಲ್ಲ ಗೆಪ್ಪೆ ಸೊಸಿ ಅಂತ ಮಾಡೋರು, ಸೊ 18 ತಿಂಗಳು, 24 ತಿಂಗಳು ಬೇಗ ಫಲ ಕೊಡುತ್ತೆ ಅಂತ. ಈಗ ಸ್ವಲ್ಪ ಗೆಪ್ಪೆ ಸೊಸಿ ಮಾಡೋರು ಕಡಿಮೆ ಆಗಿದ್ದಾರೆ, ಆದ್ರೆ ಅದನ್ನಾದ್ರೂ ಮಾಡಬಹುದು. ಕನಿಷ್ಠ 1 ವರ್ಷ ಇರ್ಬೇಕು ಏಜು, 5-6 ಎಲೆ ಇರ್ಬೇಕು ಸರ್. ಮತ್ತ ಆ ಎಲೆನಲ್ಲಿ ಆ ಗರಿಗಳು ಬೇಗ ಒಡೆದಿರ್ಬೇಕು, ಅಂಟ್ಕೊಂಡಿರಬಾರ್ದು ಒಂದಕ್ಕೊಂದೊಂದಕ್ಕೂ. ಬೇಗ ಒಡೆದಿರೋದು ಏನ್ ಸೂಚನೆ ಮಾಡುತ್ತೆ ಅಂದ್ರೆ ಅಂತಹ ಸಸಿ ಬೇಗ ಫಲ ಕೊಡುತ್ತೆ, ಜಾಸ್ತಿ ಫಲ ಕೊಡುತ್ತೆ ಅನ್ನೋದನ್ನ ಸೂಚನೆ. ಸೊ ಅದನ್ನ ರೈತರು ಅಬ್ಸರ್ವ್ ಮಾಡ್ಬೇಕು ಸರ್. ಈಗ ನನ್ನ ಹತ್ರ ಒಂದು 100 ಸಸಿ ನನ್ನ ನರ್ಸರಿನಲ್ಲಿ ಮಾಡಿದೀನಿ ಅಂದ್ರೆ ಬಹಳ ಪ್ರಮುಖವಾದಂತ ವಿಚಾರ ಅಂದ್ರೆ 5 ತಿಂಗಳವರೆಗೂ ಮೊಳಕೆ ಬರ್ತಾನೆ ಇರುತ್ತೆ. ನೀವು ಫಸ್ಟ್ 3 ತಿಂಗಳು ಏನ್ ಮೊಳಕೆ ಬಂದಿರ್ತಾವಲ್ಲ ಅವಕ್ಕೆ ಏನಾದ್ರೂ ಮಾರ್ಕ್ ಮಾಡಬೇಕು. ನೀವು ಯಾವುದು ಬೇಗ ಮೊಳಕೆ ಬರುತ್ತೋ ಅದು ಬೇಗ ಫಲ ಕೊಡುತ್ತೆ, ಮತ್ತೆ ಜಾಸ್ತಿ ಫಲ ಕೊಡುತ್ತೆ ಅನ್ನೋದು ವೈಜ್ಞಾನಿಕವಾಗಿ ದೃಢೀಕರಣ ಆಗಿದೆ. ಸಾಮಾನ್ಯವಾಗಿ ರೈತರು ಮಾಡದೇ ಇಲ್ಲ, ಅವ್ರು 100 ಗಿಡ ಮಾಡಿದ್ರೆ ಯಾವ್ದನ್ನು ರಿಜೆಕ್ಟೇ ಮಾಡಲ್ಲ ಅವರು. ಈಗ ನೀವು ಒಂದ್ ತೋಟಕ್ಕೆ ಹೋದ್ರೆ 100 ಗಿಡ ಇದ್ರೆ 100 ಒಂದೇ ತರ ಇರಲ್ಲ ನೋಡಿ ನೀವು. ಯಾಕಂದ್ರೆ ತೆಂಗು ಪ್ರಮುಖವಾಗಿ ಎತ್ತರದ ತಳಿ, ಪರಕೀಯ ಪರಾಗಸ್ಪರ್ಶ, ಅದು ಗಿಡ್ಡ ತಳಿಗಳಾದ್ರೆ ಸ್ವಕೀಯ ಪರಾಗಸ್ಪರ್ಶ ಆಗುತ್ತೆ, ತಾಯಿಯಂತೆ ಮಕ್ಕಳು ಇರ್ತಾರೆ ಅಂತ. ಬಟ್ ಇದು ಎತ್ತರದ ತಳಿಗಳಲ್ಲಿ ಬಹಳ ವೇರಿಯೇಷನ್ ಬರುತ್ತೆ, ವ್ಯತ್ಯಾಸ ಬರುತ್ತೆ, ವೈವಿಧ್ಯತೆ. ಈಗ ನೋಡಿ, ಈಗ ಒಂದ್ ನೀವು ತೋಟ 100 ಗಿಡ ಹಾಕಿದಾಗ ನಮಗೆ 6-7 ವರ್ಷದ ಒಳಗಡೆ ಎತ್ತರದ ತಳಿಗಳಲ್ಲಿ 100ಕ್ಕೆ 100 ಭಾಗ ಒಂಬಳೆ ಬಂದಿರ್ಬೇಕು ಸರ್. ಆದ್ರೆ ನಿಮಗೆ 6 ವರ್ಷಕ್ಕೆ ಶುರುವಾಗಿ 9 ವರ್ಷದವರೆಗೂ ಬರ್ತಾನೆ ಇರ್ತವೆ. ಅಂದ್ರೆ ನೀವು ಈ ಸಸಿಗಳ ಮತ್ತೆ ಮರದ ಆಯ್ಕೆ, ಬಿತ್ತನೆ ಆಯ್ಕೆಯಲ್ಲಿ ಸೂಕ್ತವಾದಂತ ಒಂದು ಎಚ್ಚರಿಕೆಯನ್ನ ವಹಿಸಿಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಒಂದು ಗಿಡ ನಿಮಗೆ 80 ವರ್ಷ 100 ವರ್ಷ ಬಾಳ್ಮೆ ಮಾಡದಂತ ಗಿಡನ ನಾವು ಬಹಳ ಜಾಗರೂಕತೆಯಿಂದ ಆರಿಸ್ಬೇಕು. ಒಳ್ಳೆ ಪೊಟೆನ್ಶಿಯಲ್ ಇರತಕ್ಕಂತ ಒಂದು ತಾಯಿ ಮರ, ಬಿತ್ತನೆ ಬೀಜ ಆಯ್ಕೆ ಮಾಡಿ ಉತ್ತಮವಾದಂತ ಸಸಿನ ಮಾಡಿ, ಆಮೇಲೆ ನೀವು ನರ್ಸರಿಯಿಂದ ತಂದ್ರು ನರ್ಸರಿಯವರು ಯಾರು ರಿಜೆಕ್ಟ್ ಮಾಡಲ್ಲ ಸರ್. ಯಾಕಂದ್ರೆ ಅವನಿಗೆ ಲಾಸ್ ಅದು. ಅದು ನಾವು ಹೇಳಂಗಿರ್ಬೇಕು, ನೋಡಪ್ಪ 10 ರೂಪಾಯಿ ಜಾಸ್ತಿ ತಗೋ, ನನಗೆ ಬೇಕಾಗಿರೋ ಸಸಿ ನಾನು ತಗೋತೀನಿ, ನಾವೇ ಆಯ್ಕೆ ಮಾಡ್ಬೇಕು. ಈಗ ನಾವು ರೈತರುಗಳಿಗೆಲ್ಲ ತರಬೇತಿ ಕೊಡ್ತೀವಿ ಸರ್. ಸೊ ಅವ್ರಿಗೆ ಇದನ್ನೆಲ್ಲ ತಿಳಿಸಿ ಹೇಳಿರ್ತೀವಿ, ನರ್ಸರಿಗಳಿಗೂ ಅಕ್ರೆಡಿಷನ್ ಇದೆ, ಈಗ ಮಾನ್ಯತೆ ಮಾನ್ಯತೆ ಇದೆ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ರೈತರು, ಮತ್ತಾರೋ ರೈತರು ಹಾಕಿರೋರ ಹತ್ರ ಬೀಜದ ಕಾಯಿ ತಗೊಂಬರ್ತಾರೆ, ಅವರೇ ಮಡಿ ಮಾಡ್ಕೋತಾರೆ, ಸಸಿ ಮಾಡ್ಕೋತಾರೆ. ಅದ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಇದ್ರ ಹಿಂದಿರ್ತಕ್ಕಂಥ ವೈಜ್ಞಾನಿಕ ತತ್ವಗಳಿಗೆ ಗಮನ ಕೊಟ್ಟಿದಾರ ಅನ್ನೋದು ಪ್ರಶ್ನೆ. ಸೊ ಅದಕ್ಕೆ ಈ ವಿಶ್ವವಿದ್ಯಾಲಯ ಇರ್ಬೋದು, ಕೆವಿಕೆಗಳಿರ್ಬೋದು, ಅಥವಾ ನಮ್ಮ NHB ಅಕ್ರೆಡಿಟೆಡ್ ನರ್ಸರೀಸ್ ಇರ್ಬೋದು, ಅಥವಾ ತೆಂಗು ಅಭಿವೃದ್ಧಿ ಮಂಡಳಿ ಇದೆ, ಇವರೆಲ್ಲ ಅಕ್ರೆಡಿಷನ್ ಕೊಟ್ಟಿರ್ತಾರೆ, ಸರ್ಟಿಫಿಕೇಶನ್ ಮಾಡ್ತಾರೆ. ಅಲ್ಲಿ ಇದನ್ನೆಲ್ಲ ನೋಡಿರ್ತಾರೆ. ಈಗ ನೀವು 1,000 ಕಾಯಿ ಹಾಕಿದ್ರೆ 1,000ದಲ್ಲಿ ಒಂದು 300 ರಿಜೆಕ್ಟ್ ಮಾಡ್ತಾರೆ ಕಾಯಿನ. ಈಗ ಒಂದು 100 ಮರಗಳನ್ನ ತಾಯಿ ಮರ ಅಂತ ಸೆಲೆಕ್ಟ್ ಮಾಡಿದ್ರೆ ಒಂದು 30 ಮರ ಅಷ್ಟೇ ಸೆಲೆಕ್ಟ್ ಮಾಡ್ತಾರೆ. ಸೊ ಹಂಗೆ ಸಸಿಗಳನ್ನೂ ಅಷ್ಟೇನೆ, ಮೂರು ಹಂತದಲ್ಲಿ ನಿಮಗೆ ಅನುವಂಶೀಯ ಗುಣಗಳನ್ನ ಅದು ತೋರಿಸಲ್ವಾ ಅಂತ ಒಂದು 3 ಹಂತದಲ್ಲಿ ರಿಜೆಕ್ಟ್ ಮಾಡ್ತೀವಿ. ಅವಾಗ ಉಳಿದಿರೋ ಸಸಿಗಳು 90% ಒಳ್ಳೆ ಸಸಿಗಳು ಅಂತ, ಅವನ್ನ ಹಾಕೋದ್ರಿಂದ ನಿಮಗೆ ಒಳ್ಳೆ ಲಾಭ, ಒಳ್ಳೆ ಸಸಿಗಳು ಗ್ಯಾರಂಟಿ. ಸೊ ಅವಾಗ ನೀವು ಹೆಚ್ಚೆಚ್ಚು ಫಲ ಪಡಿತಕ್ಕಂಥ ಸಾಧ್ಯತೆ ಇರುತ್ತೆ, ಅಲ್ಲಿ ತಪ್ಪು ಮಾಡಬಾರ್ದು. ಇನ್ನು ಸಸಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡ ಮೇಲೆ ಸೂಕ್ತವಾಗಿ ನಾಟಿ ಮಾಡಬೇಕಾಗುತ್ತೆ, ಹೇಗೆ ಜಮೀನನ್ನು ಸಿದ್ಧಪಡಿಸಿಕೊಂಡು ಸಸಿಗಳನ್ನು ನಾಟಿ ಮಾಡಬೇಕಾಗುತ್ತೆ? ಸರಿ, ತೆಂಗು ನೋಡಿ, ಅದಕ್ಕೆ ನೀರು ಕಡಿಮೆ ಆದರೂ ತಡೆಯಲ್ಲ, ನೀರು ಜಾಸ್ತಿ ಆದರೂ ತಡೆಯಲ್ಲ. ಅಂದ್ರೆ ನಾವು ಈಗ ನೋಡಿ, ಮಳೆಗಾಲದಲ್ಲಿ ನಮಗೆ ಒಂದು ತಿಂಗಳಾನುಗಟ್ಟಲೆ ತೋಟದಲ್ಲಿ ನೀರು ನಿಂತ್ಕೊಂಡ್ರೆ ಸರಿಗಳೆಲ್ಲ ಹಳದಿ ಆಗ್ತವೆ. ಸೊ ಆ ಒಂದು ಸಮಸ್ಯೆ ಇರುತ್ತೆ. ಹಂಗಾಗಿ ನಾವು ನೋಡ್ಕೋಬೇಕು. ನಾವು ಸೊ ನೋಡಿಕೊಂಡು, ನಮ್ಮ ಸಾಂಪ್ರದಾಯಿಕ ತೆಂಗು ಬೆಳೆಯ ಪ್ರದೇಶಗಳು ದಕ್ಷಿಣ ಒಳನಾಡಲ್ಲಿ ಮಳೆ ಕಡಿಮೆ ನಮಗೆ. ಸೊ ಅಲ್ಲಿ ನಾವು ಸ್ವಲ್ಪ ಈ 1 ಕ್ಯೂಬಿಕ್ ಮೀಟರ್ ಅಂತೀವಿ, 3 ಅಡಿ ಆಳ, 3 ಅಡಿ ಅಗಲ, 3 ಅಡಿ ಉದ್ದ ಇರತಕ್ಕಂಥ ಗುಂಡಿನ ಒಂದು 2 ತಿಂಗಳು ಮೊದಲೇ ತೋಡಿ, ಈಗ ನಾವು ಜೂನ್ ಜುಲೈಯಲ್ಲಿ ಹಾಕ್ತೀವಿ ಅಂದರೆ ಏಪ್ರಿಲಲ್ಲೇ ತೋಡ್ಬಿಡ್ಬೇಕು. ಸೊ ಅವಾಗ ಮೇಲ್ಗಡೆ ಮಣ್ಣು ಮತ್ತೆ ಗೊಬ್ಬರ, ಸಾಧ್ಯ ಇದ್ರೆ ಮರಳು ಸ್ವಲ್ಪ, ಸೊ ಇಂಥದನ್ನೆಲ್ಲ ಹಾಕೊಂಡು ಕೆಳಗಡೆಗೆ ನಾವ್ ಏನ್ ಹೇಳ್ತೀವಿ, ಈ ಕತ್ತಾಳೆ ಬರುತ್ತಲ್ಲ ಸರ್, ನಾವು ರಕ್ಕಸ್ಮಟ್ಟೆ ಅಂತೀವಿ. ಸೊ ಅದು ಸ್ಪಾಂಜ್ ತರ ಇರುತ್ತೆ, ನೀರ್ನ ಇರ್ತಕ್ಕಂಥ ಶಕ್ತಿ ಇರುತ್ತೆ. ಅದು ಬೇವಿನ ಸೊಪ್ಪು, ಒಂಗೆ ಸೊಪ್ಪು ಇದನ್ನೆಲ್ಲ ಕೆಳಗಡೆ ಒಂದು ಲೇಯರ್ ಹಾಕ್ಸ್ತೀವಿ. ಅದ್ರ ಮೇಲೆ ಈ ತೆಂಗು ನಾವು ಕಾಯಿ ಸುಲಿದ ಮೇಲೆ, ಕೊಬ್ಬರಿ ಸುಲಿದ ಮೇಲೆ ಏನ್ ಮೊಟ್ಟೆ ಬರುತ್ತಲ್ಲ, ಆ ಮೊಟ್ಟೆಗಳನ್ನು ಕೂಡ ನಾವು ಅದರಲ್ಲಿ 2 ಲೇಯರ್ ಉಲ್ಟಾ ಇಡಿಸ್ತೀವಿ. ಏನಕ್ಕೆ ಅಂದ್ರೆ ಅದು ಕೂಡ ನೀರನ್ನ ಹೀರ್ಕೊಂತಕ್ಕಂತ ಒಂದು ಶಕ್ತಿ ಇರುತ್ತೆ. ನಮಗೆ ಮಳೆಗಾಲನೇ ಕಡಿಮೆ, ಹಂಗಾಗಿ ಅದೊಂದು 2 ಲೇಯರ್ ಹಾಕ್ಸ್ತೀವಿ. ಆಮೇಲೆ ಮೇಲ್ಗಡೆ ಮಣ್ಣು, ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡಿ ಅಲ್ಲೇ 1 ತಿಂಗಳು ಬಿಟ್ಬಿಡ್ಬೇಕು ಸೆಟ್ಲ್ ಆಗ್ಲಿ ಅಂತ. ಸೊ ಆಮೇಲೆ 1 ಅಡಿ ಡೆಪ್ತ್ ಬಿಟ್ಬಿಟ್ಟು ನಾವು ನಾಟಿ ಮಾಡ್ಬೇಕು ಸರ್. ನಾಟಿ ಮಾಡಿದ ಮೇಲೆ ಕೆಲವರು ಹಿಂಗ್ ಕಾಲಲ್ಲಿ ತುಳಿತಾರೆ, ಇಲ್ಲ ಆರೆನಲ್ಲಿ ಇದ್ ಮಾಡ್ತಾರೆ, ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಸುಮ್ಮನೆ ನೀವು ಸೂಕ್ಷ್ಮವಾಗಿ ನಾಟಿ ಮಾಡಿ ಅದು ಗಾಳಿಗೆ ಒಯ್ದಾಡಬಾರ್ದು, ಯಾಕೆಂದ್ರೆ ಅದು ಬೇರು ಹತ್ಕೊಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೀವೊಂದು ಕೋಲ್ ಕಟ್ಟಿ ಅದು ಗಾಳಿಗೆ ಆಚೆ ಈಚೆ ಆಡಬಾರ್ದು, ಅದು ಒಯ್ದಾಡಬಾರ್ದು. ಸೊ ಅವಾಗ ಬೇರಿಗೆ ಏನು ಹಾನಿ ಆಗಲ್ಲ, ಸುಲಭವಾಗಿ ಗಿಡ ಹತ್ಕೊಳುತ್ತೆ. ಮತ್ತೆ ಬೇಸಿಗೆನಲ್ಲಿ ನೀವು ಕಂಪಲ್ಸರಿ ಸ್ವಲ್ಪ 1 ಅಥವಾ 2 ವರ್ಷ ಸ್ವಲ್ಪ ನೆರಳು ಕೊಡೋದು ಒಳ್ಳೇದು, ಬಹಳಷ್ಟು ಜನ ಕೊಡೋದಿಲ್ಲ. ಸೊ ಫಸ್ಟ್ ಇಯರ್ ಒಂದಾದ್ರೂ ಕೊಟ್ರೆ ಒಳ್ಳೇದು ಸರ್. ಇನ್ನು ಮುಖ್ಯವಾಗಿ ನಾವು ಈ ತೆಂಗಿಗೆ ಪೋಷಕಾಂಶಗಳ ಪೂರೈಕೆಯನ್ನು ಮಾಡಲೇಬೇಕಾಗುತ್ತೆ, ಯಾಕೆಂದ್ರೆ ಸಾಕಷ್ಟು ಇಳುವರಿಯನ್ನು ಕೊಡೋದ್ರಿಂದ. ಹೌದು, ನೀರನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಈ ಪೋಷಕಾಂಶ ಮತ್ತು ಈ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಇದು ಬಹಳ ಪ್ರಮುಖವಾದಂತಹ ವಿಚಾರ ತೆಂಗಿನ. ಇದರಲ್ಲಿ ಈಗ 1 ಮರ ಪ್ರತಿ ವರ್ಷಕ್ಕೆ 80-100 ಕಾಯಿ ಕೊಡುತ್ತೆ ಅಂದ್ರೆ ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ಭೂಮಿಯಿಂದ ತಗೋಬೇಕು. ನೀವು ಕೊಡ್ತಾ ಇಲ್ಲ ಅಂದ್ರೆ ವರ್ಷದಿಂದ ವರ್ಷಕ್ಕೆ ತಾನೇ ತಾನಾಗಿ ಇಳುವರಿ ಮತ್ತೆ ಗುಣಮಟ್ಟ 2 ಕಡಿಮೆ ಆಗುತ್ತೆ ಸರ್. ಸೊ ಹಂಗಾಗಿ ನೀವು 4 ವರ್ಷದ ನಂತರ ಗಿಡಗಳಿಗೆ ನಾವೇನು ರೆಕಮೆಂಡೇಶನ್ ಮಾಡಿದೀವಿ, 500 ಗ್ರಾಮ್ ಸಾರಜನಕ, 320 ಗ್ರಾಮ್ ರಂಜಕ, ಮತ್ತೆ 1200 ಗ್ರಾಮ್ ಪೊಟ್ಯಾಶ್ ಅಂತೀವಿ. 4 ವರ್ಷದ ಮೇಲೆ ಇದನ್ನ ಫುಲ್ ವರ್ಷಕ್ಕೆ 2 ಸರಿ ಕೊಡ್ತೀವಿ ಸಾಮಾನ್ಯ. ಆದ್ರೆ ನಿಮ್ಮಲ್ಲಿ ನೀರಾವರಿನಲ್ಲಿ ತೆಂಗು ಬೆಳೀತಾ ಇದ್ರೆ ನೀವು ಅಟ್ಲೀಸ್ಟ್ 3 ವರ್ಷಕ್ಕೊಂದ್ಸರಿನಾರ ಕೊಡ್ಬೇಕು. ಈ 2 ಸರಿ ಹಾಕೋದನ್ನ 4 ಸರಿ ಹಾಕ್ಬೇಕು. ಏನಕ್ಕೆ ಅಂದ್ರೆ ಈ ಯೂಸ್ ಎಫಿಷಿಯನ್ಸಿ ಅಂತೀವಿ ನಾವು, ಬಳಕೆಯ ಸಾಮರ್ಥ್ಯ ನೀರಿಂದಿರ್ಬೋದು ಗೊಬ್ಬರದಿರ್ಬೋದು, ನೀವು ಫ್ರೀಕ್ವೆಂಟ್ ಆಗಿ ಕೊಡೋದ್ರಿಂದ ಹೆಚ್ಚಾಗುತ್ತೆ ಅಂತ. ಸೊ ಏನ್ ನಾವು ಯಾಕೆ ಬರೀ 2 ಸರಿ ಹೇಳಿದೀವಿ ಅಂದ್ರೆ ಮಳೆ ಆಶ್ರಯದಲ್ಲಿ ಬೆಳೆಯೋರು ಯೂಶಲಿ ಮಳೆಗಾಲ ಪ್ರಾರಂಭ ಆದಾಗ ಒಂದ್ಸರಿ ಮೇ ಜೂನ್ ಅಲ್ಲಿ, ಮತ್ತೆ ಈಗ ಅಕ್ಟೋಬರ್ ಅಲ್ಲಿ ಒಂದ್ಸರಿ ಕೊಟ್ರೆ ಒಳ್ಳೇದು ಅಂತ. ಸೊ ಯಾಕೆಂದ್ರೆ ಅಕ್ಟೋಬರ್ ಕಳೆದ್ಮೇಲೆ ಮಳೆ ಸ್ವಲ್ಪ ಕಡಿಮೆ ಆಗ್ತಾವ, ನವೆಂಬರ್ ಆದ್ಮೇಲೆ ಈ ಭೂಮಿಯ ಉಷ್ಣಾಂಶ ವಾತಾವರಣದ ಉಷ್ಣಾಂಶ 2 ಜಾಸ್ತಿ ಆಗುತ್ತೆ. ಉಷ್ಣಾಂಶ ಜಾಸ್ತಿ ಆದಾಗ ಗಿಡ ಚೆನ್ನಾಗಿ ನೀರನ್ನು ಗೊಬ್ಬರನ್ನು ತಗೊಳುತ್ತೆ, ಅವಾಗ ನಿಮಗೆ ಅದು ಇದು ಕೊಡುತ್ತೆ ಅಂತ. ಸೊ ಇಲ್ಲಿ ನಿಮಗೆ ಅಕಸ್ಮಾತ್ ಈಗ ಫಸ್ಟ್ ಇಯರ್ ಏನು ಗೊಬ್ಬರ ಬೇಡ ಅಂತ, ಯೂಶ್ವಲಿ ಓನ್ಲಿ ಸಾವಯವ ಗೊಬ್ಬರಗಳು, ಇಡಿ ಇರ್ಬೋದು, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಬೇವಿನಿಂಡಿ ಕೊಟ್ಟಿಗೆ ಗೊಬ್ಬರ ಇವನ್ನೆಲ್ಲ ಕೊಡಬೇಕು. ಸೊ ಉಪ್ಪು ನಮ್ಮಲ್ಲಿ ಏನು ಬೇಕಾಗಿಲ್ಲ, ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಈ 2ನೇ ವರ್ಷದ ನಂತರ 2ನೇ 3 ಭಾಗ 4 ವರ್ಷದ ನಂತರ ಕಂಪ್ಲೀಟ್ ಡೋಸೇಜ್ ಏನಿದೆ ಅದನ್ನು ಕೊಡಬೇಕಾಗುತ್ತೆ. ಅದನ್ನು ಕೂಡ ಈ ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಡ್ಬೇಕು ಸರ್. ಈಗ ನಾಲ್ಕು ಜನ ಇದ್ರೆ ನಾಲ್ಕು ಜನದ್ದು ಒಂದೇ ತರ ಇರಲ್ಲ ತೋಟ, ಮಣ್ಣು ಬೇರೆ ಇರ್ಬೋದು, ನಮ್ಮ ಬೆಳೆ ಪದ್ಧತಿ ಬೇರೆ ಇರ್ಬೋದು, ನಿರ್ವಹಣೆ ಬೇರೆ ಇರ್ಬೋದು. ಹಂಗಾಗಿ ಒಂದು ಮಣ್ಣು ಪರೀಕ್ಷೆ ಮಾಡಿಸ್ರಿ ಅಂತ ಹೇಳ್ತೀವಿ. ಸೊ ಈಗ ಏನಾಗಿದೆ ಅಂದ್ರೆ ಕೆಲವು ಕಡೆ ಈ ನಮ್ಮ ರೈತರು ಸ್ವಲ್ಪ ಡಿ ಎ ಪಿ ಮೇಲೆ ಜಾಸ್ತಿ ವ್ಯಾಮೋಹ, ಡಿ ಎ ಪಿ ವಿಪರೀತ ಹಾಕಿ ಹಾಕಿ ಹಾಕಿ. ಈ ಕೊಕೊನಟ್ಗೆ ನಮಗೆ ಕಡಿಮೆ ಬೇಕಾಗಿರೋದು ಫಾಸ್ಫರಸ್, ರಂಜಕದ ಅಂಶ, ಪೊಟಾಶ್ ಜಾಸ್ತಿ ಬೇಕು, ಪೊಟಾಶ್ ಹೈಯೆಸ್ಟ್ ಬೇಕು, ಕ್ಲೋರಿನ್ ಬೇಕು, ನೈಟ್ರೋಜನ್ ಬೇಕು, ಇನ್ ಮೈಕ್ರೋನ್ಯೂಟ್ರಿಯಂಟ್ಸ್ಗಳು, ಮೆಗ್ನೀಷಿಯಂ ಎಲ್ಲ ಬೇಕಾಗುತ್ತೆ. ನೀವು 4-5 ವರ್ಷ ಕಂಟಿನ್ಯೂಸ್ ಡಿ ಎ ಪಿ ಹಾಕಿದ್ರೆ ತಾನೇ ತಾನಾಗಿ ಮಣ್ಣಲ್ಲಿ ರಂಜಕ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಇದ್ರೆ ಪರವಾಗಿಲ್ಲ ಸರ್, ಅದು ಬೇರೆ ಪೋಷಕಾಂಶಗಳು ಸಿಗದಂಗೆ ಮಾಡೋ ಸಾಧ್ಯತೆ ಜಾಸ್ತಿ. ಎಸ್ಪೆಷಲಿ ಮೈಕ್ರೋನ್ಯೂಟ್ರಿಯಂಟ್ ಜಿಂಕ್ ಸಿಗಲ್ಲ, ಮತ್ತೆ ಬೋರಾನ್ ಸಿಗಲ್ಲ, ಈ ಕಬ್ಬಿಣದ ಸಿಗಲ್ಲ, ಫಾಸ್ಪೇಟ್ ಆಗಿ ಕನ್ವರ್ಟ್ ಆಗೋಗ್ಬಿಡುತ್ತೆ. ಅವಾಗ ನಮಗೆ ಇದೇನು, ನಾವು ಗೊಬ್ಬರ ಕೊಡ್ತಾ ಇದ್ರು ಮೇಲ್ಗಡೆ ನಮಗೆ ಗರಿಗಳು ಚೆನ್ನಾಗಿಲ್ವಲ್ಲ, ಕಾಯಿಗಳು ಉದುರ್ತಾ ಇದೆ, ಇದೆಲ್ಲ ಆಗುತ್ತೆ. ಸೊ ಅದಕ್ಕೆ ಎಸ್ಪೆಷಲಿ ಪೋಷಕಾಂಶ ನಿರ್ವಹಣೆ ಮಾತ್ರ ಅಟ್ಲೀಸ್ಟ್ 2 ವರ್ಷಕ್ಕೊಂದ್ಸರಿನಾರ ಮಣ್ಣು ಪರೀಕ್ಷೆ ಆಧರಿಸಿ ಕೊಡ್ಬೇಕಾಗುತ್ತೆ. ಸುಮ್ಮನೆ ಹೆಚ್ಚು ಪೋಷಕಾಂಶಗಳನ್ನು ಕೊಟ್ಟು ಸುಮ್ಮನೆ ವ್ಯರ್ಥ ಆಗುತ್ತೆ, ನಾವೇ ಸಮಸ್ಯೆಗಳಿಗೆ ಆಹ್ವಾನ ಕೊಟ್ಟಂಗ. ಪೋಷಕಾಂಶ ನಿರ್ವಹಣೆಯಲ್ಲಿ ಮೂರು ನಾವು ನೋಡ್ಕೋಬೇಕು, ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತೀವಿ. ಒಂದು ಈಗ ಬಯೋ ಫರ್ಟಿಲೈಸರ್ ಅಂತ ಕೇಳಿದ್ರಿ, ಜೈವಿಕ ಗೊಬ್ಬರಗಳು. ಸೊ ಎರಡನೇದು ನಮ್ಮ ಈ ರಸಗೊಬ್ಬರಗಳು. ಮೂರನೇದು ಈಗ ನೀವು ಕೇಳಿರ್ತೀರಿ ಹಸಿರೆಲೆ ಗೊಬ್ಬರ, ಈ ತರದ ಇವನ್ನೆಲ್ಲ ಇಂಟಿಗ್ರೇಟ್ ಮಾಡ್ಕೋಬೇಕು ನಾವು ಸಮಗ್ರವಾಗಿ ಕೊಡ್ಬೇಕು. ಯಾಕೆಂದ್ರೆ ಈಗ ಎಲ್ಲರೂ ಹೇಳ್ತಾರೆ ಬರೀ ರಸಗೊಬ್ಬರಗಳನ್ನ ಬಳಸೋದ್ರಿಂದ ಮಣ್ಣಿನ ಆರೋಗ್ಯ ರಚನೆ ಗುಣಮಟ್ಟ ಕಡಿಮೆ ಆಗುತ್ತೆ. ನ್ಯೂಟ್ರಿಯಂಟ್ ಕೊಟ್ಟರು ಕೂಡ ಈಗ ನೀವು 30-40 ವರ್ಷ ರಸಗೊಬ್ಬರ ಕೊಟ್ಟರೆ ಜಮೀನುಗಳು ಕತೆ ಕೇಳಿದ್ವಿ ನಾವು, ಎಲ್ಲ ಅವು ತುಂಬಾ ಸೆಲೈನ್ ಆಗಿರ್ತವೆ, ಎಲ್ಲ ತುಂಬಾ ಅಸಿಡಿಕ್ ಆಗ್ತವೆ, ಈ ತರ ಸಮಸ್ಯೆಗಳು ಬರುತ್ತೆ. ಅದಾಗಬಾರದು ಅಂತ ನಾವು ಇದನ್ನ ಸಮಗ್ರ ಪೋಷಕಾಂಶನ ಮಾಡಬೇಕು ಸರ್. ಈಗ ನಾವು ಹೇಳ್ತೀವಿ ಸೆಣಬು ಬೆಳ್ಕೊಳ್ಳಿ, ಚಂಬೆ ಬೆಳ್ಕೊಳ್ಳಿ, ಅಥವಾ ಉರುಳಿ ಬೆಳ್ಕೊಳ್ಳಿ. ಈಗ ಒಂದು ಮಿಕುನಾ ಅಂತ ಒಂದು ಬಂದಿದೆ, ನಸ್ಗುನ್ನಿ ಅಂತ. ಸೊ ಅದನ್ನ ಸಾಕಷ್ಟು ಬಯೋಮಾಸ್ ಬರುತ್ತೆ. ಯಾರ್ಯಾರು ಅಂತರ ಬೆಳೆ ಮಾಡೋದಿಲ್ವಲ್ಲ ಅಂತ ರೈತರುಗಳು ಕಂಪಲ್ಸರಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಒಂದ್ಸರಿ ಈ ಹಸಿರೆಲೆ ಗೊಬ್ಬರ ಬೆಳ್ಕೊಂಡು ಹಾಕೋದು. ಒಂದು ಅಂತರ ಬೆಳೆ ಮಾಡಿದ್ರು ಕೂಡ ಆ ಬೇಸಿನಲ್ಲಿ ಮಾತ್ರ, ಅದೇನ್ ಪಾತಿ ಮಾಡಿರ್ತೀವಲ್ಲ ಆ ಪ್ರತಿ ಗಿಡದ ಪಾತಿನಲ್ಲೂ ಈ ಲೆಗ್ಯುಮಿನಸ್ ಕ್ರಾಪ್ಸ್ ದ್ವಿದಳ ಧಾನ್ಯಗಳನ್ನ ಬೆಳೆದು ಮುಚ್ಚಿಗೆ ಆಗಿ ಮಾಡ್ಬೇಕು ಅಂತ. ಅವಾಗ 10-15% ಅದಕ್ಕೆ ಬೇಕಾಗಿರತಕ್ಕಂತ ಒಂದು ಸಾರಜನಕ ಸಿಗುತ್ತೆ, ಕಳೆ ಬೆಳೆಯೋಕೆ ಅವಕಾಶ ಇರೋದಿಲ್ಲ. ಗಿಡ ನಾಟಿ ಮಾಡುವಾಗ ಸ್ವಲ್ಪ ಈ ಜೈವಾಣು ಗೊಬ್ಬರಗಳು, ರಂಜಕ ಕರಗಿಸುವ ಜೈವಾಣು ಗೊಬ್ಬರ ಇರ್ಬೋದು, ಪೊಟ್ಯಾಶ್ ಮೊಬಿಲೈಸರ್ ಅಂತೀವಿ, ಈಗ ಅಜಿಟೋಬ್ಯಾಕ್ಟರ್ ಇರ್ಬೋದು, ಸಾಧಾರಣ ಹಾಕಲ್ಲ. ಜೊತೆಗೇನೆ ನಾವು ಬಯೋ ಕಂಟ್ರೋಲ್ ಏಜೆಂಟ್ಸ್, ಈ ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಸ್, ಯಾಕೆಂದ್ರೆ ಇದಕ್ಕೆ ಸುಮಾರು ರೋಗಗಳು ಬರುತ್ತೆ, ಕಾಂಡ ಸೋರ ರೋಗ ಬರುತ್ತೆ, ಬೇರೆ ರೋಗ ಬರುತ್ತೆ. ಸೊ ಈ ರೋಗಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಅಟ್ಲೀಸ್ಟ್ 1-2 ವರ್ಷಕ್ಕೊಂದ್ಸರಿನಾರು ಈ ಜೀವಾಣು ಗೊಬ್ಬರಗಳನ್ನ ಹಾಕೋಬೇಕು ಸರ್. ರೈತ ಬಾಂಧವರೇ, ತಮಗೆ ಈ ತೆಂಗಿನ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಬಿ ಎಸ್ ಹರೀಶ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9485557634. ದೂರವಾಣಿಯ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9485557634. ತುಂಬ ಸಂತೋಷ ಡಾಕ್ಟರ್ ಹರೀಶ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತೆಂಗಿನ ಬೇಸಾಯದ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ರೈತ ಬಾಂಧವರೇ, ಇದುವರೆಗೆ ತೆಂಗಿನ ಬೇಸಾಯ ಈ ಕುರಿತು ಡಾಕ್ಟರ್ ಬಿ ಎಸ್ ಹರೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ ನಿಧಾನ ಸುದ್ದಿ. ಕೈಕಾಡ್ ಗ್ರಾಮತ್ರ ಮಚ್ಚಕುಟ್ಟಡ ಪೌತಿ ಕಂಬು ಐಂಡ ಮೋವ ತೋಲು ಪನ್ನಪ್ಪ ಐಂಗ 76 ಬಯತಲು ಇಂದು ಮರಣಪಟ್ಟಿತ್ತು. ಮಚ್ಚಕುಟ್ಟಡ ತೋಲು ಪನ್ನಪ್ಪ ಐಂಡ ಆಕಿರಿ ಕಾರ್ಯ ನಾಳೆ ಮಜ್ಜಣ ಕೈಕಾಡ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಚಟ್ಟಳಿ ನಿವಾಸಿ ರಾಜು ಅವರ ಪತ್ನಿ ವಿಮಲಾಕ್ಷಿ ಬಿಆರ್ ಅವರು ಇಂದು ನಿಧನರಾಗಿದ್ದಾರೆ. 58 ವರ್ಷ ಪ್ರಾಯದ ಬಿಆರ್ ವಿಮಲಾಕ್ಷಿ ಅವರ ಅಂತ್ಯ ಸಂಸ್ಕಾರ ನಾಳೆ ಬೆಳಿಗ್ಗೆ 11 ಗಂಟೆಗೆ ಸ್ವಗ್ರಾಮ ಚಟ್ಟಳಿಯಲ್ಲಿ ನಡೆಯಲಿದೆ. ಪಾಲಿಬೆಟ್ಟ ಮೇಕೂರು ಹೊಸಕೇರಿ ಗ್ರಾಮ ಹತ್ರ ಬಿದ್ದಂಡ ವಾಸು ಮಂದಣ್ಣ ಅಯ್ಯಂಗ ಇಂದು ಮಜ್ಜಣ 3 ಗಂಟೆಗೆ ಮರಣಪಟ್ಟಿತು. ಒಬ್ಬ ದಂಡು ಬೈತ್ರ ಬಿದ್ದಂಡ ವಾಸು ಮಂದಣ್ಣ ಅಯ್ಯಂಗಡ ದಪನ ಕಾರ್ಯ ನಾಳೆ ಮಜ್ಜಣ 2:30 ಗಂಟೆಗೆ ಅಯ್ಯಂಗಡ ಕೃಷ್ಣ ಎಸ್ಟೇಟ್ ಮನೆಯಲ್ಲಿ ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ನಾಡಿನ ಎಲ್ಲ ಮಾಜನಕ್ಕೆ ಕೈಲ್ಮೂರ್ತ ಹಬ್ಬದ ಶುಭಾಶಯ ಹೇಳಿಕೊಂಡು ಇಂದಿನ ಸುದ್ದಿ ಜೊಂಪೆ ಓದುತ್ತಿರೋ ನಾನು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ನಾಳೆ ಕೊಡಗಿನ ಹೆಸರು ಪಡೆದ ಗೌಜಿ ಗದ್ದಳದ ಸಾಂಪ್ರದಾಯಿಕ ಹಬ್ಬ ಕೈಲ್ಮೂರ್ತ. ಕೈಲ್ ತ ಹೇಳ್ರೆ ಆಯುಧ, ಮೂರ್ತ ಅಂತ ಹೇಳ್ರೆ ಪೂಜೆ, ಒಟ್ಟಾರೆ ಕೈಲ್ ಮೂರ್ತ ಅಂತ ಹೇಳ್ರೆ ಕೃಷಿನ ಆಯುಧ ಪೂಜೆ ಅಂತ ಅರ್ಥ. ಇಷ್ಟಗಂಟ ರೈತರು ಮಳೆ ಗಾಳಿ ಚಳಿಯೇ ಕಷ್ಟಪಟ್ಟು ಗದ್ದಿಲಿ ನಾಟಿ ಕೆಲಸ ಎಲ್ಲ ಮುಗಿಸಿ ನಟ್ಟ ನಾಟಿ ಕರಿನಾಟಿ ಹತ್ತಕ್ಕನ ಈ ಹಬ್ಬನ ಆಚರಣೆ ಮಾಡಿವೆ. ಹಬ್ಬದ ದಿನ ಕೃಷಿ ಕೆಲಸಕ್ಕೆ ಬಳಸಿದ ಎಲ್ಲ ಆಯುಧಗಳ ಮನಾರಾಗಿ ತೊಳೆದು ಅದನ್ನೆಲ್ಲ ಸಾಲಾಗಿ ಜೋಡಿಸಿ ಮಡಗಿ ಪೂಜೆ ಮಾಡುವ ಕ್ರಮ ಉಂಟು. ಮನೆಯು ಊರವು ಎಲ್ಲ ಜೊತೆಯಲ್ಲಿ ಕೂಡಿಕೊಂಡು ಊರಿನ ಆಟದ ಬಣೆಗಳಲ್ಲಿ ಮನಸ್ಸಿಗೆ ಕುಸಿ ಕೊಡುವ ವಿಶೇಷ ಆಟೋಟಗಳೊಟ್ಟಿಗೆ ವಿಶೇಷ ಊಟೋಪಚಾರದೊಟ್ಟಿಗೆ ಹಿರಿಯವು ಕಿರಿಯವು ಎಲ್ಲ ಜೊತೆಯಲ್ಲಿ ಕೂಡಿಕೊಂಡು ಗೌಜ್ಜಿಲಿ ಸಂಪ್ರದಾಯದಂಗೆ ಈ ಹಬ್ಬನ ಆಚರಣೆ ಮಾಡುವ ಕ್ರಮ ನಮ್ಮ ಪಂಡಿನ ಹಿರಿಯವರ ಕಾಲದನ್ನು ನಡ್ಕೊಂಡು ಬಂದು ವಿಶೇಷ ಹಬ್ಬ ಆಗಿ ಹೆಸರು ಪಡ್ಕೊಂಡು ಆಚರಣೆಯಲ್ಲಿ ಉಂಟು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇಂದಿಂದ ಎನಿವೇರ್ ನೋಂದಣಿ ವ್ಯವಸ್ಥೆನ ಜಾರಿಗೆ ತಂದಳು. ಇದರಡಿಲಿ ಸಾರ್ವಜನಿಕರು ದಸ್ತಾವೇಜು ಸ್ಥಿರಾಸ್ತಿ ಇರುವ ಜಿಲ್ಲೆನ ಯಾವುದಾದರೂ ಉಪ ನೋಂದಣಿ ಕಚೇರಿಲಿ ನೋಂದಣಿ ಮಾಡಿಕೊಳ್ಳಕ. ಆದ್ದರಿಂದ ಹೊಸ ವ್ಯವಸ್ಥೆನ ಪ್ರಯೋಜನ ಸಾರ್ವಜನಿಕರು ಪಡ್ಕೊಳ್ಳಕತ್ತ ಪೊನ್ನಂಪೇಟೆ ಉಪ ನೋಂದಣಾಧಿಕಾರಿಗ ತಿಳಿಸೋಳು. ಮಡಿಕೇರಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆಯಲ್ಲಿ 1 ಸೆಪ್ಟೆಂಬರ್ ಅಂತ ಹೇಳಿದ್ರೆ ನಿನ್ನೆಯಿಂದ ಯಶಸ್ವಿನಿ ಯೋಜನೆಯನ್ನು ಜಾರಿಗೆ ತಂದಳು. ಈ ಯೋಜನೆ ನಡಿಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಆಸ್ಪತ್ರೆಯಲ್ಲಿ ಒಳರೋಗಿಗಳಾಗಿ ಚಿಕಿತ್ಸೆಗೆ ಸೇರುವ ರಾಜ್ಯದ ಸಹಕಾರ ಸಂಘಗಳ ಸದಸ್ಯರು ತಮ್ಮ ಯಶಸ್ವಿನಿ ಯೋಜನೆಯ ಗುರುತಿನ ಚೀಟಿ ಆಧಾರ್ ಕಾರ್ಡ್ನ ತೋರಿಸಿ ಚಿಕಿತ್ಸೆನ ಪೂರ್ತಿ ಪುಕ್ಸಟ್ಟಾಗಿ ಪಡ್ಕೊಳ್ಳಕತ್ತ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಂಗೆ ನಿರ್ದೇಶಕರು ತಿಳಿಸೋಳು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಗಳ ಮತ್ತು ಆಯುಕ್ತರು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಬೆಂಗಳೂರು ಇವರ ಸೂಚನೆಯಂಗೆ 2 ದಿನ ಅಂಕಿತಾಧಿಕಾರಿಗಳ ಕಚೇರಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಕೊಡಗು ಜಿಲ್ಲೆ ಇವು ಜಿಲ್ಲೆಯಲ್ಲಿಡಿ ಹೋಟೆಲ್ ರೆಸ್ಟೋರೆಂಟ್ ಬೇಕರಿ ರಸ್ತೆ ಬದಿನ ವ್ಯಾಪಾರಿಗ ಕ್ಯಾಂಟೀನ್ಗ ಸೇರಿದಂಗೆ ಸುಮಾರು 54 ಘಟಕಗಳಿಗೆ ಖುದ್ದಾಗಿ ಹೋಗಿ ನೋಡಿ ಅಲ್ಲಿ ಮಾಡ್ತಿದ್ದ ಅಡಿಗೆನ ಗುಣಮಟ್ಟ ನೋಡಿ ಸೂಚನೆಯನ್ನು ಕೊಟ್ಟು ದಂಡನ ಹಾಕೊಳ್ಳೋ. ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಬಸವೇಶ್ವರ ಹಂಗೆ ಸೋಮರಪೇಟೆ ತಾಲೂಕು ದೊಡ್ಡಮಳತೆ ಗ್ರಾಮದ ಸ್ವರ್ಣಗೌರಿ ಹೊನ್ನಮ್ಮ ಟ್ರಸ್ಟ್ ಇವರ ಕೂಡುಕೂಟಲಿ ಶ್ರೀ ಸ್ವರ್ಣಗೌರಿ ಹಬ್ಬದ ಪ್ರಯುಕ್ತ ಹೆಸರು ಪಡೆದ ಶ್ರೀ ಕ್ಷೇತ್ರ ಹೊನ್ನಮ್ಮನ ಕೆರೆಗೆ ಬಾಗಿನ ಬಿಡುವ ಕಾರ್ಯಕ್ರಮ ಇದೇ ತಾರೀಕು 6ಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ 10:30 ಗಂಟೆ ಮುಟ ಏರ್ಪಾಡಾಟು. ನೆಹರು ಯುವ ಕೇಂದ್ರ ಜಿಲ್ಲಾ ಯೋಜನಾ ಸೇವಾ ಮತ್ತು ಕ್ರೀಡಾ ಇಲಾಖೆ ತಾಲೂಕು ಯುವಕೂಟ ಹಂಗೆ ಕಬಡಕೇರಿ ಯುವಕ ಸಂಘ ಈ ಎಲ್ಲವರ ಕೂಡುಕೂಟಲಿ ನಾಳೆ ಕಬಡಕೇರಿಲಿ 49ನೇ ವರ್ಷದ ಕೈಲ್ಮೂರ್ತ ಹಬ್ಬದ ಬಾಬ್ತು ತರಾವರಿ ಆಟೋಟ ಪೈಪೋಟಿಗ ಏರ್ಪಾಡಾಟು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಂಗೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಇವರ ಕೂಡುಕೂಟಲಿ ಇದೇ ತಾರೀಕು 5ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿನ ಕೊಡಗುಗೌಡ ಸಮಾಜಲಿ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಉತ್ತಮ ಶಿಕ್ಷಕರಿಗೆ ಇನಾಮ್ ಕೊಡುವ ಜಂಬರ ಏರ್ಪಾಡಾಟು. ಇದೇ ತಾರೀಕು 6ಕ್ಕೆ ಮುಟ ಹರಿಯಾಣದಲ್ಲಿ ನಡೆಯುವ ಸಬ್ ಜೂನಿಯರ್ ಹಾಕಿ ಆಟಕ್ಕೆ ದಕ್ಷಿಣ ಭಾರತದ ಗೂಡೆಗಳ ತಂಡದ ನಾಯಕಿಯಾಗಿ ಪರ್ಲಿನ್ ಪೊನ್ನಮ್ಮವು ಆಯ್ಕೆಯಾಗಳು. ಮಡಿಕೇರಿ ಕೊಡಗು ವಿದ್ಯಾಲಯದಲ್ಲಿ ಓದ್ತಿರುವ ಪರ್ಲಿನ್ ಅಚ್ಚಪಂಡ ಗಿರಿ ಉತ್ತಪ್ಪ ಪದ್ಮಾ ದಂಪತಿಗಳ ಮಗಳು. ಕೊಡಗುಗೌಡ ನಿವೃತ್ತ ನೌಕರರ ಸಂಘದ ಕಡೆಯಿಂದ 2022-23 ಸಾಲಿ ಸಂಘದ ಸದಸ್ಯರು ಹಾಗೆ ಅವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಮಾಡಿಕೆ ಅರ್ಜಿ ಕರೆದಳು. ಅರ್ಹರು ಸರಿಯಾದ ದಾಖಲೆಗಳೊಟ್ಟಿಗೆ ಮಡಿಕೇರಿ ಕೊಡಗುಗೌಡ ಸಮಾಜಲ್ಲಿರುವ ಸಂಘದ ಕಚೇರಿಗೆ ಇದೇ ತಾರೀಕು 24ರೊಳಗೆ ಅರ್ಜಿ ಹಾಕಕ್ಕೆ. ಕೈಲ್ಮೂರ್ತ ಸಮಿತಿನ ಕಡೆಯಿಂದ ನಾಳೆ ಮದಿನಾಡು ಗ್ರಾಮದ ಕೈಲ್ಮೂರ್ತ ಬಾಣಿಲಿ 60ನೇ ವರ್ಷದ ಕೈಲ್ಮೂರ್ತ ಹಬ್ಬದ ವ್ಯಾಪ್ತಿ ಆಟೋಟಗ ಬೆಳಿಗ್ಗೆ 7 ಗಂಟೆಯಿಂದ ಏರ್ಪಾಡಾಟು. ಅರಕಲಗೋಡು ಮಲ್ಲಿಪಟ್ಟಣದ ಶನಿವಾರ ಸಂತೆಗೆ ಬರ್ತಿರುವ ಕರೆಂಟ್ ಮಾರ್ಗದಲ್ಲಿ ರಿಪೇರಿ ಕೆಲಸ ಇರೋದರಿಂದ ನಾರ್ದು ತಾರೀಕು 4 ಬೆಳಿಗ್ಗೆ 10 ಸಾಯಂಕಾಲ 5 ಮುಟ ಹಂಡ್ಲಿ, ಕೊಡ್ಲಿಪೇಟೆ, ಆಲೂರು, ಶನಿವಾರ ಸಂತೆ, ಅಂಕನಹಳ್ಳಿ, ಮಣಜೂರು, ಬಿಟಿಕಟ್ಟೆ, ಗೋಪಾಲಪುರ, ಬಲ್ಲಾರಹಳ್ಳಿ, ಬೆಸೂರು, ಊರುಗುತ್ತಿ, ಕ್ಯಾತೆ, ನಿಲುವಾಗಿಲು, ದೊಡ್ಡಕೊಡ್ಲಿ, ನಿರುಗುಂದ, ಕಿತ್ತೂರು, ಗೌಡಳ್ಳಿ, ನಿಡ್ತ ಹೇಳ್ದ ಇದಿಷ್ಟು ಜಾಗಲಿ. ಕರೆಂಟ್ ಇರದುಲೇತ ಇಲಾಖೆನ ಕಾನಿರ್ವಾಹಕ ಇಂಜಿನಿಯರ್ ತಿಳಿಸೇಳು. ಮಡಿಕೇರಿ ಮತ್ತು ವಿರಾಜಪೇಟೆ ಆರ್ಮಿ ಕ್ಯಾಂಟೀನಿಗೆ ನಾಳೆ ಕೈಲಮೂರ್ತ ಹಬ್ಬದ ಬಾಬತ್ ರಜಾ ಇದ್ದದೇತ ಕ್ಯಾಂಟೀನ ವ್ಯವಸ್ಥಾಪಕರು ತಿಳಿಸೇಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕಾಕಟುಪರಂಬು ಕೈಲಮೂರ್ತ ಸಂಗತ ಆದನಿಲ್ ಇದೇ ಮೂಂದಾಂಗ್ ಚೌವಾಚೆ ಮಜ್ಜನ ದಂಡು ಗಂಟೆಯಿಂದ 74 ಕಾಲತ್ರ ಕಳಿಕೂಟ ಸಂಗತರ ಅಧ್ಯಕ್ಷ ಮಂಡೇಟಿರ ಎಂ ಸುರೇಶ್ ಐಂಡ ಅಧ್ಯಕ್ಷತೆಯಲ್ಲಿ ನಡಪ. ಮುಖ್ಯ ಬೆಂದೋಳಾಯ್ತು ಅಖಿಲ ಕೊಡವ ಸಮಾಜತರ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ. ಕಾಕಟುಪರಂಬು ಕೃಷಿಪತ್ತಿನ ಸಹಕಾರ ಸಂಘತರ ಅಧ್ಯಕ್ಷ ಪೂಳಂಡ ವಿನೂಪೆಮ್ಮಯ್ಯ ಐಂಗ ಕೂಡಿಯಾಡುವ. ತೆಂಗಿಕ್ ಬೊಡಿಬೆಪ್ಪ ಕೂಡನಕ್ಕೆ ಪಲತರ ಕಳಿ ಪೈಪೋಟಿ ಉಂಡು. ಮಾಜನೆಲ್ಲ ಬಂತು ಕೂಡಿಯಾಡುಂದು ಕಾಕಟುಪರಂಬು ಕೈಲಮೂರ್ತ ಸಂಘತರ ಅಧ್ಯಕ್ಷ ಗೌರವ ಕಾರ್ಯದರ್ಶಿ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ವಾರದ ಪ್ರತಿ ಬುಧವಾರ ಹಾಗೂ ಶನಿವಾರ ಖ್ಯಾತ ರೇಡಿಯೋಲಜಿಸ್ಟ್ ಡಾಕ್ಟರ್ ಜಯಪ್ರಕಾಶ್ ಜಿ ಅವರು ಮಧ್ಯಾಹ್ನ 3 ಸಂಜೆ 6:30 ಲಭ್ಯವಿದ್ದು 4D ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಲಾಗುವುದು. ಇದರಲ್ಲಿ ಡಾಪ್ಲರ್ ಸ್ಟಡಿ, ಗರ್ಭಿಣಿಯರಿಗೆ ಗರ್ಭಾವಸ್ಥೆಯಲ್ಲಿ ಮಾಡುವ ಸ್ಕ್ಯಾನಿಂಗ್ ಹಾಗೂ ಇತರ ಎಲ್ಲ ಸ್ಕ್ಯಾನಿಂಗ್ಗಳು ಲಭ್ಯವಿದೆ. ಪ್ರತಿ ಗುರುವಾರದಂದು ಬೆಳಗ್ಗೆ 9:30 ಮಧ್ಯಾಹ್ನ 1 ಖ್ಯಾತ ಮಧುಮೇಹ ತಜ್ಞರು ಹಾಗೂ ಫಿಸಿಷಿಯನ್ ಡಾಕ್ಟರ್ ಜಗದೀಶ್ ಪಿ ಅವರು ಲಭ್ಯವಿರುತ್ತಾರೆ. ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್, KSRTC ಬಸ್ ಸ್ಟ್ಯಾಂಡ್ ಸಮೀಪ, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ಗಾಗಿ ಕಾಲ್ ಮಾಡಿ 9633-6770. ಪೊನ್ನಂಪೇಟೆಯ ಕಾರು ನಿಲ್ದಾಣದ ಸಮೀಪ ಶಾಂತಲ ಕಾಂಪ್ಲೆಕ್ಸ್ ನಲ್ಲಿ ಆರಂಭಗೊಂಡಿದೆ ಶ್ರೀ ಕಲ್ಲೂರು ಟೀ, ಕಾಫಿ ಗ್ರೈಂಡಿಂಗ್ ಮತ್ತು ಫ್ಲೋರ್ ಮಿಲ್. ಇಲ್ಲಿ ಅಕ್ಕಿ, ಗೋಧಿ ಸೇರಿದಂತೆ ಎಲ್ಲ ಧಾನ್ಯ, ಮಸಾಲೆ ಪದಾರ್ಥಗಳನ್ನು ಮತ್ತು ಕಾಫಿಯನ್ನು ಹುಡಿ ಮಾಡಿಕೊಡಲಾಗುವುದು. ಸಮಾರಂಭಗಳಿಗೆ ಶುದ್ಧ ಅಕ್ಕಿ ಹುಡಿ, ಅಕ್ಕಿ ತರಿ, ಮಸಾಲೆ ಹುಡಿ, ಕಾಫಿ ಹುಡಿ ದೊರೆಯುತ್ತದೆ. ಸಂಪರ್ಕಿಸಿ ಮೊಬೈಲ್ 9611-4616-99. ಆಗಸ್ಟ್ 25 ನಿಧನರಾದ ಬಿಳಿಗೇರಿ ಗ್ರಾಮ ಕಡ್ಲೇರ ದಿವಂಗತ ರಾಘವಯ್ಯ ಅವರ ಪತ್ನಿ ರೇವತಿ ಅವರ ತಿಥಿ ಕರ್ಮಾಂತರ ಇದೇ 4 ಭಾನುವಾರ ಮಧ್ಯಾಹ್ನ 12 ಬಿಳಿಗೇರಿ ಗ್ರಾಮದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಗ ಕಡ್ಲೇರ ಪ್ರಕಾಶ್, ಮಗಳು, ಸೊಸೆ, ಅಳಿಯ, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606018. ನಾಡರ ಮಾಜನಕ್ಕೆ ಕೈ ಪೋಲ್ದು ನಮ್ಮೆರ ನಲ್ಲರಿಮೆ ಬೈಂದನುಂಡು JNJ ಕಾಫಿ ವರ್ಕ್ಸ್ ಕುಕ್ಲೂರು ವಿರಾಜಪೇಟೆ ನಂಗ ಕಾಫಿ ಮಳು ಅಡಿಕೆ ಪಿಜ್ಜ ನೆಲ್ಲಿನ ನಲ್ಲ ಕ್ರಾಯ್ ತಂದೋರ್ತವ. ಕೇಳದ್ಯಾ, MS ಗೋಲ್ಡ್ ಅಂಡ್ ಡೈಮಂಡ್ಸ್ ಮೈಸೂರಿನಲ್ಲಿ ಅದ್ದೂರಿಯಾಗಿ ಶೋರೂಮ್ ಓಪನ್ ಮಾಡ್ತಾ ಇದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಉದ್ಘಾಟನೆ ಮಾಡ್ತಾರಂತೆ. ಅದೇ, ಈ September 8 ಓಪನಿಂಗ್ ಅಲ್ವಾ? ಮೈಸೂರಿನ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ ಅಂತೆ. ಗ್ರ್ಯಾಂಡ್ ಓಪನಿಂಗ್ ಆಫರ್ ಕೂಡ ಇದೆಯಂತೆ. ಭೇಟಿ ನೀಡಿ MS ಗೋಲ್ಡ್ ಅಂಡ್ ಡೈಮಂಡ್ಸ್ ನಿಯರ್ ಸಬ್ಅರ್ಬನ್ ಬಸ್ ಸ್ಟಾಪ್, DN ರೋಡ್, ಮೈಸೂರು. ವಿವೇಕಾನಂದ ಯುವಕ ಸಂಘ ಮರಗೋಡು, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೊಡಗು ಇವರ ಸಂಯುಕ್ತ ಆಶ್ರಯದಲ್ಲಿ ಕೈಲು ಮುಹೂರ್ತದ ಅಂಗವಾಗಿ 53 ವರ್ಷದ ಗ್ರಾಮಾಂತರ ಆಟೋಟ ಸ್ಪರ್ಧೆಯು ಇದೇ 3 ನಾಳೆ ಮಂಗಳವಾರ ಬೆಳಿಗ್ಗೆ 9:30 ಮರಗೋಡು ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಯಲಿದೆ. ಸಂಜೆ 4 ಸಮಾರೋಪ ಸಮಾರಂಭವಿದೆ. ಸಾರ್ವಜನಿಕರೆಲ್ಲ ಈ ಆಟೋಟ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ನಾಡರ ಮಾಜನಕ್ಕೆ ಕೈಲು ಪೌದರ ನಲ್ಲಾಮೆ ಬಾಯಿಂದ ಸುದ್ದಿ ಸಮಾಚಾರ ಓದಿಂಡುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ಇದಕ್ಕ ಯಶಸ್ವಿನಿ ಯೋಜನೆಯನ್ನು ಜಾರಿಗೆ ಕೊಂಡು ಬಂದಿತ್ತು. ಈ ಯೋಜನೆ ಅಡಿಯಲ್ಲಿ ನೋಂದಣಿ ಮಾಡಿ ಎಂದು ಗುರುತು ಚೀಟಿ ಪಡೆದಿತ್ತು. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಯ್ತು ಚಿಕಿತ್ಸೆ ಪಡೆದ ಫಲಾನುಭವಿಯ ಚಿಕಿತ್ಸೆನ ಬಣ್ಣ ಆಯ್ತು ಪಡೆದೋಕ್ಕೆ ಅವಕಾಶ ಇಪ್ಪ. ಕ್ಲಾಸಲ್ಲಿ ಪಾಠ ಮಾಡುವಂಗಿಂಜ ಪ್ರಾಯೋಗಿಕ ಆಯ್ತು ಕೃಷಿಲಿ ಕೂಡಿಯಾಡುವನ ಗುಂಡು ಮಕ್ಕ ಕೃಷಿ ಪಾಠದ ಮೀದ ಸರಿಯಾದ ಮಾಹಿತಿ ಅರಂಜೋಕು ಸಾಧ್ಯ ಅಂದು ಕೂಡುಮಂಗಳೂರು ಸರ್ಕಾರಿ ಹೈಸ್ಕೂಲ್ರ ಮುಖ್ಯೋಪಾಧ್ಯಾಯ ಟಿ ಜಿ ಪ್ರೇಮ್ ಕುಮಾರ್ ಅಣಿಚಿ. ಕೂಡುಮಂಗಳೂರು ಹೈಸ್ಕೂಲ್ರ ರಾಷ್ಟ್ರೀಯ ಹಸಿರು ಪಡೆ ಈಕೋ ಕ್ಲಬ್, ಸ್ಕೌಟ್ಸ್ ಪಿನ ಗೈಡ್ಸ್ ಘಟಕ, ರಾಷ್ಟ್ರೀಯ ಸೇವಾ ಯೋಜನೆ ಕೂಡ್ನಕ್ಕೆ ಬೋರೆ ಬೋರೆ ಸಂಘ ಸಂಸ್ಥೆಯ ಕೂಡು ಕೂಟತ್ತು ಮಕ್ಕಳಲ್ಲಿ ಕೃಷಿರ ಮಹತ್ವದರ ಮೀದ ಅರಿವಿಕೆ ಬೋಳ್ತು ಅನ್ನಿಟ್ಟಲು ಗ್ರಾಮತರ ರೈತ ರಾಜಾಚಾರಿ ಅಂಡ ಬೇಲಲು ಸ್ಕೂಲ್ ಮಕ್ಕಕ್ಕೆ ನಾಟಿ ಮಾಡಿಚಿಡಿತು ತಕ್ಕ ಪರಂದ ಅವು ಜನಪದಕ್ಕೂ ಒತ್ತ ಗ್ರಾಮೀಣ ಕೆತ್ತೆ ಬೇಲುಕಾಳಿ ಕೂಟ ಮಕ್ಕಳಲ್ಲಿ ಕೃಷಿ ಚಟುವಟಿಕೆ ರೈತಂಗಡ ಬದುಕರ ಮೀದ ಅರಂಜೋಕು ಅವರನ್ನೆಲ್ಲ ಅವಕಾಶ ಮಾಡಿ ತಪ್ಪಂದರಿಚಿಟ್ಟತ್ತು. ಕೃಷಿಕ ರಾಜಪ್ಪ ಎಂಡ ಬಟ್ಟೆ ಬೊಳಿಲು ಜನಪದ ಪಾಠ ಪಾಡಿಯನ್ನು ಮಕ್ಕ ನಾಟಿ ಮಾಡಿತು ಖುಷಿಪಟ್ಟತ್ತು. ಕೇಂದ್ರ ಸರ್ಕಾರ ಹತ್ರ ಮಾನವ ಸಂಪನ್ಮೂಲ ಇಲಾಖೆಯ ಆದನೆಯಲ್ಲಿ ನಡೆದುಳ್ಳ ಜವಾಹರ್ ನವೋದಯ ವಿದ್ಯಾಲಯದ ದಂಡಾರ್ಥ 25-26 ಸಾಲರ 6 ಕ್ಲಾಸ್ಗೂ ಕೂಡುವ ಕಿರಾದೆ ಉಳ್ಳ ಮಕ್ಕಳಿಂದ ಆನ್ಲೈನ್ ಮೂಲಕ ಅರ್ಜಿ ಹಾಕಿತ್ತು. ಜಿಲ್ಲೆಯ ಸರ್ಕಾರಿ ಅರೆ ಸರ್ಕಾರಿ ಅನುದಾನಿತ ಇಲ್ಲೆಂಗಿ ಸರ್ಕಾರದಿಂದ ಮಾನ್ಯತೆ ಪಡೆದಿತ್ತುಳ್ಳ ಸ್ಕೂಲಲ್ಲಿ 5 ಕ್ಲಾಸ್ ಓದಿನುಳ್ಳ ಮಕ್ಕ ಇದೇ 16 ಒಳೆಯ ಅರ್ಜಿ ಒಪ್ಪಿಸಿರುಂಡು. ಇವರ ಅರಿವಿಕೆ ಬೋಂಡಿಯ ನಾವು www.navodaya.gov.in ಜಾಲತಾಣದ ಸಂಪರ್ಕ ಮಾಡುವನಕ್ಕೆ. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ಪ್ರಿನ್ಸಿಪಲ್ ಪಂಕಜಾಕ್ಷ